ಆ ಸಮುದಾಯದಲ್ಲಿ ಮಹಿಳೆಯರು ಸಾಧಿಸಿರುವ ಪ್ರಗತಿಯ ಮಾನದಂಡದ ಮೇಲೆ ಅಳೆಯುತ್ತೇನೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಕಟಣೆ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ರಾಜ್ಯದ ಆಹಾರ ಮಾರಾಟಗಾರರಲ್ಲಿ ಒಂದು ಮನವಿ. ಸಾರ್ವಜನಿಕರಿಗೆ ಸುರಕ್ಷಿತ ಮತ್ತು ಪೌಷ್ಟಿಕಾಂಶ ಭರಿತ ಆಹಾರವನ್ನು ಒದಗಿಸುವ ಉದ್ದೇಶದಿಂದ ಈಟ್ ರೈಟ್ ಇಂಡಿಯಾ ಅಭಿಯಾನದಡಿ ಈಟ್ ಹೆಲ್ತಿ, ಈಟ್ ಸೇಫ್ ಮತ್ತು ಈಟ್ ಸಸ್ಟೈನಬಲ್ ಅಂಶಗಳ ಕುರಿತಂತೆ ಜಾಗೃತಿ ಮೂಡಿಸಲಾಗುತ್ತಿದೆ. ಜನಸಾಮಾನ್ಯರು ಹೆಚ್ಚಾಗಿ ಸೇರುವಂತಹ ಪೂಜಾ ಸ್ಥಳಗಳು, ಬೀದಿ ಬದಿ ಆಹಾರ ಮಳಿಗೆಗಳು, ಶಾಲೆ, ಶಿಕ್ಷಣ ಸಂಸ್ಥೆಗಳು, ಮಾರುಕಟ್ಟೆ, ರೈಲು ನಿಲ್ದಾಣ ಹಾಗೂ ಸುತ್ತಮುತ್ತಲ ಆಹಾರ ಮಾರಾಟಗಾರರಿಗೆ ಫಾಸ್ಟ್ಯಾಗ್ ತರಬೇತಿ ನೀಡಿ ಪ್ರಮಾಣ ಪತ್ರ ನವೀಕರಣ ಮಾಡಿಕೊಡಲಾಗುತ್ತದೆ. ಸಂಪರ್ಕಿಸಿ 08032770035. ಆಹಾರ ಸುರಕ್ಷತೆ ಮತ್ತು ಔಷಧಾಡಳಿತ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ, ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರು ಹೇಳುತ್ತಾರೆ, ಪ್ರತಿ ವರ್ಷ 10 ಲಕ್ಷ ಜನ ಆತ್ಮಹತ್ಯೆಯಿಂದ ಮರಣ ಹೊಂದ್ತಾ ಇದ್ದಾರೆ. ಪ್ರತಿ 48 ಸೆಕೆಂಡ್ಗೆ ಒಂದು ಆತ್ಮಹತ್ಯೆ ಸಂಭವಿಸ್ತಾ ಇರೋದು ಆತಂಕಕಾರಿ. ಆತ್ಮಹತ್ಯೆ ಪ್ರಕರಣ ಕುಟುಂಬ ಮತ್ತು ಸಮುದಾಯದ ಮೇಲೆ ಪರಿಣಾಮ ಬೀರುತ್ತವೆ. ಯಾವುದೇ ಮಾನಸಿಕ ತೊಂದರೆಗಳಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು ಅಥವಾ ಜಿಲ್ಲಾಸ್ಪತ್ರೆಯ ಮನೋವೈದ್ಯರನ್ನ ಸಂಪರ್ಕಿಸಿ ಅಥವಾ ಟೆಲಿ ಮನಸ್ 144116ಕ್ಕೆ ಕರೆ ಮಾಡಿ. ಪ್ರಕಟಣೆ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ತಜ್ಞ ವಾಣಿ ಆಕಾಶವಾಣಿ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈರುಳ್ಳಿ ಬೆಳೆ, ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ತರಕಾರಿ ವಿಜ್ಞಾನ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ವಿಜಯಕುಮಾರ್ ರಾಠೋಡ್ ಅವರಿಂದ ಮಾಹಿತಿ. ಆಕಾಶವಾಣಿ ವಿಜಯಪುರ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ವಿಜಯಕುಮಾರ್ ರಾಠೋಡ್ ಅಂತ. ಸಹ ಪ್ರಾಧ್ಯಾಪಕ ತರಕಾರಿ ವಿಜ್ಞಾನ ವಿಭಾಗ ಬಾಗಲಕೋಟೆಯಲ್ಲಿ ಬರುವಂಥ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ನಾನು ಸಹ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಕೇಳುಗರಿಗೆ ಇವತ್ತು ನಾನು ಹೇಳುವ ವಿಷಯ ಏನಪ್ಪಾ ಅಂದರೆ, ಈರುಳ್ಳಿ ಅಥವಾ ಉಳ್ಳಾಗಡ್ಡಿ ಅಂತ ನಮ್ಮ ಕಡೆ ಹೇಳ್ತೀವಲ್ಲ, ಈ ಬೆಳೆಯ ಬಗ್ಗೆ ಒಂದು ಬೆಳೆ ಯಾವ ಥರ ಮಾಡಬೇಕು, ಅಲ್ಲಿ ಬರುವಂಥ ಸಮಸ್ಯೆಗಳು ಏನು, ಯಾವ ಥರ ನಾವು ಬೆಳೆಗಳನ್ನು ಅತಿ ಹೆಚ್ಚು ಇಳುವರಿ ಪಡ್ಕೊಳ್ಬೇಕು ಎಂಬುವ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರ ಕೊಡಲು ಬಯಸ್ತೇನೆ. ಇವತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ಈರುಳ್ಳಿ ಬೆಳೆ ಅಥವಾ ಉಳ್ಳಾಗಡ್ಡಿ ಬೆಳೆ ಅಂತ ಹೇಳ್ತೇವಲ್ಲ, ಇದು ವಾಣಿಜ್ಯ ಬೆಳೆಗಳಲ್ಲಿ ಒಂದು ಬೆಳೆ. ತರಕಾರಿಗಳಲ್ಲಿ ಅತಿ ಹೆಚ್ಚು ಹೊರದೇಶಕ್ಕೆ ರಫ್ತಾಗುವ ಬೆಳೆಗಳಲ್ಲಿ ಇದು ಕೂಡ ಅತಿ ಮುಖ್ಯವಾದ ಬೆಳೆ. ಸರಿ ಸುಮಾರು 3-4 ಸಾವಿರ ಕೋಟಿಗಳಷ್ಟು ನಾವು ಈರುಳ್ಳಿನ ನಮ್ಮ ದೇಶಕ್ಕೆ ಬಳಕೆ ಆದ ಮೇಲೆ ಹೊರದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಅಂತ ಒಂದು ಬೆಳೆ ಇದು. ಇದು ಬರೀ ಲಾಭ ಅಷ್ಟೇ ಕೊಡೋದಲ್ಲ, ಈ ಬೆಳೆನ ನಾವು ಸರಿಯಾಗಿ ತಿನ್ನುವುದರಿಂದ ನಮ್ಮ ದೇಹಕ್ಕೆ ತುಂಬಾ ಆರೋಗ್ಯಕರ ಉಪಯೋಗ ಕೂಡ ಇದಾವೆ. ನಮಗೆಲ್ಲ ಗೊತ್ತಿರುವ ಹಾಗೆ ಈಗಿನ ಸಮಯದಲ್ಲಿ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯ ಸಂಬಂಧಿತ ರೋಗಗಳು ತುಂಬಾ ಜಾಸ್ತಿ ಇದಾವೆ. ಅಂತ ಒಂದು ರೋಗಗಳನ್ನ ಕಡಿಮೆ ಮಾಡಕ್ಕೆ ಅಥವಾ ನಮ್ಮ ದೇಹದಲ್ಲಿರೋ ಒಂದು ಕೆಟ್ಟ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಕ್ಕೆ ಈರುಳ್ಳಿ ಒಂದು ಬಹಳ ಉಪಯುಕ್ತ ತರಕಾರಿ ಅಂತ ನಾವು ಹೇಳಬಹುದು. ಇನ್ನು ಜೊತೆಗೆ ಬೇರೆ ಬೇರೆ ತರ ಒಂದು ಆರೋಗ್ಯಕರ ಒಂದು ಉಪಯೋಗ ಕೂಡ ಇದಾವೆ. ಈ ಈರುಳ್ಳಿ ಬೆಳೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿದ್ದು ಸ್ವಲ್ಪ ತಂಪು ವಾತಾವರಣ ಅಂತ ಬೆಳೆ. ಹೆಚ್ಚಾಗಿ ನಾವು ಈ ಬೆಳೆಗಳನ್ನ ಭಾರತ ದೇಶದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ತರ ಈ ಬೆಳೆಗಳನ್ನ ಬೆಳಿತೀವಿ. ಅದರಲ್ಲಿ ಇದು ಹೆಚ್ಚು ಬೆಳೆಯೋದಂದ್ರೆ ನಮ್ಮ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡಲ್ಲಿ ಇದು ಅತಿ ಹೆಚ್ಚಾಗಿ ನಾವು ಬೆಳಿತೀವಿ. ಹಂಗಾಗಿ ನಮ್ಮ ಈ ಭಾಗದಲ್ಲಿ ಈ ಬೆಳೆಯನ್ನ 3 ಕಾಲದಲ್ಲಿ ನಾವು ಸೂಕ್ತವಾದ ಕಾಲದಲ್ಲಿ ಬಿತ್ತನೆ ಮಾಡ್ತೀವಿ ಅಥವಾ ಬೆಳಿತೀವಿ. ಮೊದಲನೇದಾಗಿ ಮುಂಗಾರು, ಮೊದಲ ಮುಂಗಾರು ಅಂತ ಹೇಳ್ತೇವಲ್ಲ, ಅಂದ್ರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಇದು ಶುರು ಆಗ್ತದೆ. ಕೊನೆಯ ಮುಂಗಾರು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಟೈಮಲ್ಲಿ ನಾವು ಇದನ್ನ ಬಿತ್ತನೆ ಮಾಡ್ತೀವಿ. ಮೂರನೇದು ಬಂದ್ಬಿಟ್ಟು ಹಿಂಗಾರು ಬೆಳೆ ಅಂತ, ಅಂದ್ರೆ ಜನವರಿಯಿಂದ ಫೆಬ್ರವರಿ ಟೈಮ್ಗೆ ಈ ಬೆಳೆ ಬರ್ತದೆ. ಸೊ ಹಂಗಾಗಿ ಈ ಬೆಳೆಗಳನ್ನ ನಾವು 3 ಹೊತ್ತಲ್ಲಿ ಅಥವಾ ಹೆಚ್ಚು ಕಡಿಮೆ 2-3 ಸಲ ನಾವು ಇದನ್ನ ಬೆಳ್ಕೋಬಹುದು. ಈ ಬೆಳೆ ಬೆಳಿಬೇಕಂದ್ರೆ ಮೊದಲನೇದಾಗಿ ನಾವು ಒಂದು ವಾತಾವರಣದ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗ್ತದೆ. ಯಾಕಂದ್ರೆ ಎಲ್ಲಾ ಬೆಳೆಗಳನ್ನು ಎಲ್ಲಾ ಟೈಮಲ್ಲೂ ನಾವು ಬೆಳೆದ್ರಿಂದ ಹೆಚ್ಚಿನ ಲಾಭ ಪಡ್ಕೋಕಾಗಲ್ಲ. ಕೆಲವೊಂದು ವಾತಾವರಣಕ್ಕೆ ಕೆಲವೊಂದು ಬೆಳೆಗಳು ತುಂಬಾ ಸೂಕ್ತವಾಗಿರ್ತವೆ. ಹಾಗೆ ಈರುಳ್ಳಿ ಕೂಡ ಇದು ಬೇಸಿಗೆಯಲ್ಲಿ ಅತಿ ಯಾರು ಬೆಳೆಯೋದಿಲ್ಲ. ಮುಖ್ಯ ಕಾರಣ ಅಂದ್ರೆ ಇರುವ ವಾತಾವರಣ. ಸೊ ಹಂಗಾಗಿ ಮಳೆಗಾಲ ಮತ್ತು ಚಳಿಗಾಲಕ್ಕೆ ಈ ಬೆಳೆ ಬಹಳ ಸೂಕ್ತ. ಅದರಲ್ಲೂ ನಮಗೆ ಈ ಸಸಿಗಳು ಬೆಳೆಯೋ ಟೈಮಲ್ಲಿ ಈ ಉಷ್ಣಾಂಶ ಯಾವುದೇ ಕಾರಣಕ್ಕೂ 25-30 ಮೇಲೆ ಹೋಗಬಾರ್ದು, ಅಂತ ವಾತಾವರಣ ಬಹಳ ಸೂಕ್ತ ಇದಕ್ಕೆ. ಆಮೇಲೆ ರಿಲೇಟಿವ್ ಹ್ಯುಮಿಡಿಟಿ ಹೇಳ್ತೀವಿ ಅಥವಾ ಸಾಂದ್ರತೆ ಹೇಳ್ತೀವಲ್ಲ, ಅದು 70ಕ್ಕಿಂತ ಕೆಳಗಿರಬೇಕು, ಅದಕ್ಕಿಂತ ಮೇಲೆ ಕೂಡ ಜಾಸ್ತಿ ಹೋಗಬಾರ್ದು. ಮತ್ತೆ ಗಡ್ಡೆಗಳು ಬೆಳೆಯೋ ಟೈಮಿಗೆ ಒಂದು ಚೂರು ಬೇಕಾದ್ರೆ 25-30 ಹೋದ್ರು ಏನು ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ಚಳಿಗಾಲ ಮತ್ತು ಕಡಿಮೆ ಉಷ್ಣಾಂಶ ಇರುವ ಕಾಲ ಈ ಬೆಳೆಗೆ ಬಹಳ ಸೂಕ್ತ. ಎರಡನೇದಾಗಿ ಬರುವುದಂದ್ರೆ ನಮಗೆ ಮಣ್ಣು ಯಾವ ಥರ ಮಣ್ಣಲ್ಲಿ ಬೆಳೆಗಳನ್ನು ಬೆಳಿಬಹುದು ಅಂತ ಭಾಳಷ್ಟು ರೈತರಿಗೆ ಇದು ಒಂದು ಭಾಳ ಸಮಸ್ಯೆ ಇರ್ತದೆ. ನಮ್ಮಲ್ಲಿ ಕರಿ ಮಣ್ಣು ಐತಿ, ನಮ್ಮಲ್ಲಿ ಕೆಂಪು ಮಣ್ಣು ಐತಿ, ಯಾವ ಮಣ್ಣು ಭಾಳ ಸೂಕ್ತ ಇದಕ್ಕೆ? ಎಲ್ಲ ಮಣ್ಣಲ್ಲಿ ಬೆಳಿಬಹುದು ಬೆಳೆನ, ಬೆಳಿಬಾರ್ದು ಅಂತ ಏನಿಲ್ಲ. ಬಟ್ ಏನಪ್ಪ ಅಂದ್ರೆ ನಾವು ಹಾಕಿದ ಮೇಲೆ ಅದರಿಂದ ಬರುವಂಥ ಲಾಭ ಮೇಲೆ ನಾವು ಗಮನ ಕೊಡಬೇಕಾಗ್ತದೆ. ಇಳುವರಿ ಜಾಸ್ತಿ ಬರಬೇಕು, ನಮಗೆ ಉತ್ಪಾದಕತೆ ಜಾಸ್ತಿ ಆಗಬೇಕು. ಹಾಗಾಗಿ ಒಳ್ಳೆ ಮಣ್ಣನ್ನು ನಾವು ಸೆಲೆಕ್ಟ್ ಮಾಡಿದ್ರೆ ಇದು ಭಾಳ ಉತ್ತಮ ನಮಗೆ. ಹಾಗಾಗಿ ಈ ಬೆಳೆಯಲ್ಲಿ ನಾವು ಹೆಚ್ಚು ಇಳುವರಿ ಪಡಿಬೇಕಂದ್ರೆ ಬೇಕಾಗುವಂಥ ಮಣ್ಣು ಅಂದರೆ ಈ ಮರಳು ಮಿಶ್ರಿತ ಕೆಂಪು ಮಣ್ಣು ಅಂತ ಹೇಳ್ತೇವಲ್ಲ, ಅದು ಬಹಳ ಸೂಕ್ತ. ಏನಕ್ಕಪ್ಪ ಅಂದ್ರೆ ಅದರಲ್ಲಿ ನೀಟಾಗಿ ನೀರು ನಿಂತ್ಕೊಳ್ಳೋಂಗಿಲ್ಲ, ನೀರು ಬಸದು ಹೋಗ್ತದೆ, ಜೊತೆಗೆ ಗಾಳಿ ಚೆನ್ನಾಗಿ ಆಡ್ತದೆ, ಬೇರುಗಳು ಸರಿಯಾಗಿ ಹರಡ್ಕೋತಾವೆ. ಹಾಗಾಗಿ ಗಡ್ಡೆಗಳು ಒಂದು ಗಾತ್ರ ತುಂಬ ದಪ್ಪ ಬರ್ತಾವೆ ಈ ಮರಳು ಮಿಶ್ರಿತ ಮಣ್ಣಲ್ಲಿ. ಅದೇ ಕರಿ ಮಣ್ಣಲ್ಲಿ ಏನಾಗ್ತದೆ, ಅಲ್ಲಿಯೂ ಕೂಡ ಬೆಳಿಬಹುದು, ಬಟ್ ಏನಾಗ್ತದೆ ಹೆಚ್ಚು ಜೇಡಿನಾಂಶ ಇರೋದ್ರಿಂದ ಮಣ್ಣು ಸ್ವಲ್ಪ ಜಿಗಟಿರ್ತದೆ. ಆ ಜಿಗಟ್ ತಂದಾಗ ಗಡ್ಡೆಗಳು ಸ್ವಲ್ಪ ಬಲಿಯಕ್ಕೆ ಸ್ವಲ್ಪ ಕಷ್ಟ ಆಗ್ತವೆ, ಅದಕ್ಕೆ ಸೈಜ್ ಅಷ್ಟೊಂದು ಬರೋದಿಲ್ಲ. ಜೊತೆಗೆ ನಾವು ಕಟಾವು ಮಾಡೋ ಸಮಯದಲ್ಲಿ ಆ ಮಣ್ಣಲ್ಲಿ ಸ್ವಲ್ಪ ಹಾಳಾಗುವ ಪ್ರಮಾಣ ತುಂಬ ಜಾಸ್ತಿ ಆಗ್ತದೆ, ಯಾಕಂದ್ರೆ ಮಣ್ಣು ಜಿಗಟಿರ್ತದೆ, ಗಡ್ಡೆಗಳು ಹಾಳಾಗುವ ಪ್ರಮಾಣ ಜಾಸ್ತಿ ಇರ್ತದೆ. ಸೊ ಇದ್ರ ತಕ್ಕಂತೆ ನಾವು ನಮ್ಮ ಮಣ್ಣಿನ ಒಂದು ಆಯ್ಕೆಗಳನ್ನು ಮಾಡ್ಕೋಬೇಕಾಗ್ತದೆ. ಕೆಂಪು ಮಣ್ಣು ಅಥವಾ ಕರಿ ಮಣ್ಣರ ತಗೊಳ್ರಿ, ಅದ್ರ ಜೊತೆಗೆ ನಮಗೆ ಸ್ವಲ್ಪ ಮಣ್ಣಿನಲ್ಲಿ ಎಷ್ಟು ಜೇಡಿ ಅಂಶ ಇದೆ ಅದ್ರ ಮೇಲೆ ನಾವು ಇದನ್ನ ನೋಡ್ಕೋಬೇಕಾಗ್ತದೆ. ಹಾಗಾಗಿ ಎಲ್ಲಿ ನಮಗೆ ಜೇಡಿ ಅಂಶ ಜಾಸ್ತಿ ಇರ್ತದೆ ಅಂತ ಮಣ್ಣಲ್ಲಿ ಸ್ವಲ್ಪ ನಾವು ಈ FIM ಅಂತ ಹೇಳ್ತೀವಿ ಅಥವಾ ಏನು ನಾವು ಕೊಟ್ಟಿಗೆ ಗೊಬ್ಬರ ಅಂತೀವಿ, ಅಂತವು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿ ಮಣ್ಣನ್ನು ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ಬೆಳೆಗಳನ್ನ ಬೆಳ್ಕೋಬಹುದು. ಜೊತೆಗೆ ಈ ವಾತಾವರಣ ಮತ್ತೆ ಮಣ್ಣಿನ ಒಂದು ಆಯ್ಕೆ ಆದ್ಮೇಲೆ ಕೆಲವೊಂದು ಇನ್ನೊಂದು ಸ್ವಲ್ಪ ಮಣ್ಣಿನ ಇದು ಗಮನ ಕೊಡಬೇಕಂದ್ರೆ ಮಣ್ಣಲ್ಲಿ ಸ್ವಲ್ಪ pH ಅಂತ ಹೇಳ್ತೀವಿ ನಾವು, ರಸಸಾರ ಅಂತ ಹೇಳ್ತೀವಿ. ರಸಸಾರ ಯಾವುದೇ ಕಾರಣಕ್ಕೂ ತುಂಬಾ 7 ಮೇಲೆ ಇರಬಾರ್ದು, ಆದಷ್ಟು 6.5-6.8 ರಸಸಾರ ಇದ್ರೆ ಬಹಳ ಸೂಕ್ತ. ಅದಕ್ಕಿಂತ ಜಾಸ್ತಿ ಆದರೆ ಸ್ವಲ್ಪ ನಾವು ಅದನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಅದು ನಮಗೆ ಮಣ್ಣು ಪರೀಕ್ಷೆ ಮಾಡಿದ ಮೇಲೆ ಗೊತ್ತಾಗ್ತದೆ ಎಷ್ಟಿದೆ ನಮ್ಮ ಮಣ್ಣಿನ ರಸಸಾರ ಅಂತ. ಇಷ್ಟಾದ್ಮೇಲೆ ಮುಂದೆ ಬರುವಂಥ ಪ್ರಶ್ನೆ ಆಯಿತು, ಮಣ್ಣು ಸರಿ ಇದೆ, ನಮ್ಮ ಹತ್ರ ಎಲ್ಲ ವಾತಾವರಣ ಸರಿ ಇದೆ, ಬೆಳೆ ಹಾಕ್ಬೇಕಂದ್ರೆ ಯಾವ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕನ್ನೋದು ಮುಂದಿನ ಪ್ರಶ್ನೆ ನಮಗೆ ಕಾಡೋದು. ಈ ತಳಿಗಳು ತಗೊಂಡಾಗ ನಮ್ಮ ಕಣ್ಣು ಮುಂದೆ ಸುಮಾರು ತಳಿಗಳು ಇರ್ತವೆ, ಅದರಲ್ಲಿ ಉಳ್ಳಾಗಡ್ಡಿ ಅಂತ ಬೆಳೆಗಳಂತೂ ಈಗ ಪ್ರೈವೇಟ್ ಕಂಪನಿಗಳು ತುಂಬಾ ತಳಿಗಳು ಇದಾವೆ, ಪಬ್ಲಿಕ್ ಸೆಕ್ಟರ್ ತಳಿಗಳು ಇದಾವೆ. ಸೊ ತಳಿಗಳಲ್ಲಿ ನಮಗೆ ಹಿಂಗಾರು ತಳಿಗಳು ಮತ್ತೆ ಮುಂಗಾರು ತಳಿಗಳು ಅಂತ ಎರಡು ತರ ಇದಾವೆ. ಸೊ ರೈತರು ಆಯ್ಕೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ನೋಡಬೇಕು, ನಾವು ಹಿಂಗಾರು ಬೆಳೀತಾ ಇದೀವೋ ಅಥವಾ ಮುಂಗಾರಲ್ಲಿ ಬೆಳೀತಾ ಇದೀವಿ, ಅದಕ್ಕೆ ತಕ್ಕಂತೆ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಹಿಂಗಾರು ತಳಿಗಳನ್ನ ಯಾವ್ದೇ ಕಾರಣಕ್ಕೂ ಮುಂಗಾರಲ್ಲಿ ಹಾಕಕ್ ಹೋಗ್ಬೇಡ್ರಿ, ಮುಂಗಾರು ತಳಿಗಳನ್ನ ಹಿಂಗಾರಲ್ಲಿ ಹಾಕಕ್ ಹೋಗ್ಬೇಡ್ರಿ. ಇಲ್ಲ ಅಂದ್ರೆ ನಮ್ಗೆ ಇಳುವರಿನ ತುಂಬಾ ವ್ಯತ್ಯಾಸ ಕಾಣ್ತದೆ, ಸೈಜ್ ತುಂಬಾ ಸಣ್ಣ ಬರಕ್ ಸ್ಟಾರ್ಟ್ ಆಗ್ತವೆ. ಹಂಗಾಗಿ ಹಿಂಗಾರು ತಳಿಗಳನ್ನ ಹಿಂಗಾರಲ್ಲಿ ಹಾಕೊಳ್ಳೋದು ಉತ್ತಮ, ಮುಂಗಾರು ತಳಿಗಳನ್ನ ಮುಂಗಾರಲ್ಲಿ ಹಾಕೊಳ್ಳೋದು ಉತ್ತಮ. ಸೊ ಈಗ ನಾವು ಒಂದ್ ಸ್ವಲ್ಪ ಕರ್ನಾಟಕದಲ್ಲಿ ಬಹಳ ಪ್ರಚಲಿತವಾದ ತಳಿಗಳ ಬಗ್ಗೆ ಸ್ವಲ್ಪ ನೋಡೋಣ. ಅದರಲ್ಲಿ ಮೊದಲನೇದಾಗಿ ಈ ಅರ್ಕ ಕಲ್ಯಾಣ ಅಂತ ಒಂದು ತಳಿ ಇದೆ, ಸರಿ ಸುಮಾರು ಇದು IHR ಬೆಂಗಳೂರಿಂದ ಬಿಡುಗಡೆ ಆದ ತಳಿ. ಹಿಂಗಾರು ಮತ್ತೆ ಮುಂಗಾರಲ್ಲಿ ಈ ತಳಿಗಳನ್ನು ಹಾಕೋತೀವಿ, ಆದರೂ ಮುಂಗಾರಲ್ಲಿ ಅತಿ ಹೆಚ್ಚಾಗಿ ಹಾಕುವಂತ ತಳಿ ಇದು ಅರ್ಕ ಕಲ್ಯಾಣ. ಸರಿ ಸುಮಾರು 140 ದಿನಗಳಲ್ಲಿ ಇದು ಕಟಾವು ಬರ್ತದೆ ಬೆಳೆ. ಗಡ್ಡೆಗಳು ಗುಂಡು ಸೈಜ್ ಗಡ್ಡೆಗಳು ಇರ್ತವೆ, ಒಂದು ಗಡ್ಡೆ ಸರಿ ಸುಮಾರು 130-180 ಗ್ರಾಮ್ ಅಷ್ಟು ತೂಕ ಕೊಡ್ತವೆ. ಜೊತೆಗೆ ಈ ತಳಿಯಲ್ಲಿ ಈ ನೇರಳೆ ಮಚ್ಚು ರೋಗ ಅಂತ ಹೇಳ್ತೀವಿ ನಾವು, ಅಥವಾ ಪರ್ಪಲ್ ಬ್ಲಾಚ್ ಅಂತ ಇಂಗ್ಲಿಷ್ನಾಗ ಹೇಳ್ತಾರಲ್ಲ, ಆ ಒಂದು ರೋಗಕ್ಕೆ ರೋಗ ನಿರೋಧಕ ಶಕ್ತಿ ಇದು ಜಾಸ್ತಿ ಇದ್ದದ. ಸೊ ಹಂಗಾಗಿ ಒಂದಿಷ್ಟು ನಮಗೆ ರೋಗ ಯಾವ ಜಾಗದಲ್ಲಿ ಐತಿ ಅಂತ ಕಡೆ ಈ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಈ ರೋಗಕ್ಕೆ ಹಾಕುವಂತ ಔಷಧಿಯ ಪ್ರಮಾಣ ನಾವು ಇಲ್ಲಿ ಕಡಿಮೆ ಮಾಡ್ಕೋಬಹುದು. ಅದು ಬಿಟ್ಟರೆ ಇನ್ನು ಭೀಮಾ ಸೂಪರ್, ಎಲ್ಲ ರೈತರಿಗೆ ಈಗ ಸದ್ಯಕ್ಕೆ ಬಹಳ ಪ್ರಚಲಿತ ತಳಿ ಇದು ಭೀಮಾ ಸೂಪರ್ ಅಂತ. ಮುಂಗಾರು ಮತ್ತೆ ಕೊನೆಯ ಮುಂಗಾರಿಗೂ ಎರಡಕ್ಕೂ ಇದು ಸೂಕ್ತ ತಳಿ. ಸರಿ ಸುಮಾರು 90-100 ದಿನದಲ್ಲಿ ಈ ತಳಿ ಕಟಾವು ಬಂದ್ಬಿಡ್ತದೆ. ಸರಿ ಸುಮಾರು 20-22 ಟನ್ ಅಷ್ಟು ನಾವು ಇದರಿಂದ ಇಳುವರಿ ಪಡ್ಕೋಬಹುದು ಪ್ರತಿ ಹೆಕ್ಟರ್ಗೆ. ಇನ್ನೊಂದು ತಳಿ ಅಂದ್ರೆ ಭೀಮಾ ರೆಡ್ ಅಂತ ಇನ್ನೊಂದು ಇದೆ, ಅದು ಎರಡು ಹಿಂಗಾರು ಮತ್ತು ಮುಂಗಾರು ಎರಡಕ್ಕೂ ಸೂಕ್ತ. ಇದು ಕೂಡ ಹಾಗೇನೆ ಕೆಂಪು ಬಣ್ಣ ಗಡ್ಡೆ ಇರ್ತವೆ, 105-110 ದಿನಕ್ಕೆ ಈ ತಳಿಗಳು ಕಟಾವು ಬರ್ತವೆ. ಸರಿ ಸುಮಾರು 20-25 ಟನ್ ಅಷ್ಟು ಇಳುವರಿ ನಾವು ಪಡ್ಕೋಬಹುದು. ಇನ್ನೊಂದು ತಳಿ ಅಂದ್ರೆ ಅಗ್ರಿಫೌಂಡ್ ಡಾರ್ಕ್ ರೆಡ್ ಅಂತ. ಈ ಮಹಾರಾಷ್ಟ್ರದಲ್ಲಿ ಇವಾಗ ಸದ್ಯದ ಪರಿಸ್ಥಿತಿ ಕರ್ನಾಟಕದಲ್ಲಿ ತುಂಬಾ ರೈತರು ಬೆಳೀತಿದ್ದಾರೆ ಇದನ್ನು. ಇದರ ಮುಖ್ಯ ಒಂದು ಗುಣ ಅಂದ್ರೆ ಇದು ಬಹಳ ಕಡುಗೆಂಪು ಬಣ್ಣ ಇದದು, ಗುಂಡು ಸೈಜ್ ಬರ್ತದೆ, ದೊಡ್ಡ ಸೈಜ್ ಮೀಡಿಯಂ ಸೈಜ್ ಗಡ್ಡೆಗಳು ಸರಿ ಸುಮಾರು ಒಂದು 200-210 ಗ್ರಾಮ್ ಅಷ್ಟು ಗಡ್ಡೆಗಳು ಬರ್ತವೆ. ಇಳುವರಿ ಕೂಡ ತುಂಬಾ ಹೆಚ್ಚು, 30-40 ಟನ್ ಪ್ರತಿ ಹೆಕ್ಟರ್ ಇಳುವರಿ. ಇದು ಬಂದು 95-110 ದಿನದಲ್ಲಿ ಈ ತಳಿಯ ಒಂದು ಕಟ ಕಟಾವಿಗೆ ಬಂದ್ಬಿಡ್ತದ. ಇದರ ಮುಖ್ಯ ಒಂದು ಲಕ್ಷಣ ಏನಪ್ಪ ಅಂದ್ರೆ ರಫ್ತು ಮಾಡಕ್ಕೆ ಬಹಳ ಸೂಕ್ತವಾದ ತಳಿ ಇದು. ಅಗ್ರಿಫೋನ್ ಡಾರ್ಕ್ ರೆಡ್ ಅನ್ನೋದು ರಫ್ತು ಮಾಡಕ್ಕೆ ಬಹಳ ಸೂಕ್ತ ತಳಿ. ಇದು ಕೂಡ ನಾವು ಬೆಳ್ಕೊಂಡು ಹೆಚ್ಚಿನ ಲಾಭ ಪಡ್ಕೋಬಹುದು. ಹಂಗೆ ಸುಮಾರು ಬೇರೆ ತಳಿಗಳಿದಾವೆ ನಮ್ಮ ಬಿಜಾಪುರ ತಗೊಂಡಾಕರ. ಈ ಬಳ್ಳಾರಿ ರೆಡ್ ಅಂತ ಇದೆ, ತೆಲಗಿ ಕೆಂಪು ಅಂತ ಇದೆ, ಭೀಮಾ ಶಕ್ತಿ ಅಂತಲೂ ಕೂಡ ಒಂದು ತಳಿ ಇದೆ. ಈಗ ಪ್ರೈವೇಟ್ ಕಂಪನಿಗಳು ತುಂಬಾ ತಳಿಗಳನ್ನು ಬಿಟ್ಟಿದ್ದಾರೆ ಅವರು. ಅದರಲ್ಲಿ ಪುನಃ ಪುರುಸಂಗಿ ಅಂತ ಹೇಳ್ತಾರೆ, ಅದು ಕೂಡ ಒಂದು ಒಳ್ಳೆಯ ತಳಿನೇ. ಸೊ ಈ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳೋ ಟೈಮಿಗೆ ನಾವು ಸ್ವಲ್ಪ ಗಮನ ಕೊಡಬೇಕು, ಯಾವ ತಳಿಗಳನ್ನು ಹಾಕೊಂಡ್ರೆ ಯಾವ ಥರದ ನಮಗೆ ಇಳುವರಿ ಬರ್ತದೆ, ಯಾವ್ದು ಇದು ಮುಂಗಾರಿಗಿದೆಯೋ ಹಿಂಗಾರಿಗಿದೆಯೋ ಅಂತ ಸ್ವಲ್ಪ ಯೋಚನೆ ಮಾಡಿಕೊಂಡು ಈ ತಳಿಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಸೊ ಇಷ್ಟಾದ ಮೇಲೆ ನಮಗೆ ಮುಂದೆ ಬರುವ ಕೆಲಸ ಏನಪ್ಪ ಅಂದರೆ ಈಗ ಬೆಳೆಯನ್ನು ಬಿತ್ತನೆ ಮಾಡೋಕ್ಕೆ ನಾವು ಮಣ್ಣು ಮತ್ತು ನಮ್ಮ ಹೊಲವನ್ನು ರೆಡಿ ಮಾಡ್ಕೋಬೇಕು. ನಾವು ಈ ಬೆಳೆ ಬೆಳಿಬೇಕಂದ್ರೆ ನಮಗೆ ಬೇಕಾಗುವಂಥ ಬೇಸಾಯ ಸಾಮಗ್ರಿಗಳೇನಪ್ಪ ಅಂದರೆ ಒಂದು ಬೀಜ ಅಂದರೆ ಬೇಕೇ ಬೇಕು ನಮಗೆ. ಯಾವ ತಳಿಗಳನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ ಆ ತಳಿಗಳ ಒಂದು ಬೀಜಗಳನ್ನು ಆಯಾ ಸಂಸ್ಥೆಗಳಿಂದನೋ ಅಥವಾ ವಿಶ್ವವಿದ್ಯಾಲಯಗಳಿಂದನೋ ಅದು ಬೀಜಗಳು ಸಿಗ್ತವೆ. ಅಲ್ಲಿಂದ ಒಂದು ದೃಢೀಕೃತ ಬೀಜ ತಗೊಳ್ಳೋದು ಬಹಳ ಉತ್ತಮ. ಏನಕ್ಕಪ್ಪ ಅಂದ್ರೆ ಈರುಳ್ಳಿ ಬೀಜದಲ್ಲಿ ಒಂದು ಸಮಸ್ಯೆ ಏನಪ್ಪ ಅಂದ್ರೆ ಹಳೆ ಬೀಜಗಳನ್ನು ಯಾವುದೇ ಕಾರಣಕ್ಕೂ ಉಪಯೋಗ ಮಾಡಬಾರದು. ಒಂದು ವರ್ಷ ಅಥವಾ 10-12 ತಿಂಗಳು ಹಳೆ ಬೀಜ ಆಯ್ತು ಅಂದ್ರೆ ಅದರಲ್ಲಿ ಮೊಳಕೆ ಬರುವ ಪ್ರಮಾಣ ಸರಿಸುಮಾರು 50% ಜಾಸ್ತಿ ಕಡಿಮೆ ಆಗ್ಬಿಡ್ತದೆ. ಸೊ ಹಂಗಾಗಿ ಆದಷ್ಟು ಹೊಸ ಬೀಜಗಳನ್ನು ದೃಢೀಕರಿಸಿದ ಒಂದು ಸಂಘ ಸಂಸ್ಥೆಗಳಿಂದ ಈ ಬೀಜಗಳನ್ನು ರೈತರು ಪಡ್ಕೊಂಡು ಹಾಕೋಬೇಕು. ಇಲ್ಲ ಅಂದ್ರೆ ಬಹಳಷ್ಟು ರೈತರು ಮೋಸ ಆಗೋ ಪ್ರಮಾಣ ಬಹಳ ಇರ್ತವೆ. ಬೀಜಗಳನ್ನು ಆಯ್ಕೆ ಮಾಡ್ಕೊಂಡು ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕು ರೈತರಲ್ಲಿ. ಸರಿಸುಮಾರು 1 ಎಕರೆಗೆ ನಮಗೆ 3-4 ಕೆಜಿ ಬೀಜ ಬೇಕಾಗ್ತದೆ. ಜೊತೆಗೆ ಒಂದು 12-15 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಬೇಕಾಗ್ತದೆ 1 ಎಕರೆಗೆ. ಸುಮಾರು 40-50 ಕೆಜಿಯಷ್ಟು ಬೇವಿನ ಹಿಂಡಿ, ಜೊತೆಗೆ 6-7 ಕೆಜಿಯಷ್ಟು ಸಲ್ಫರ್ ಬೇಕಾಗ್ತದೆ ಪ್ರತಿ ಎಕರೆಗೆ. ಹಾಗಾಗಿ ಅದ್ರ ಜೊತೆಗೆ ಒಂದಿಷ್ಟು ರಾಸಾಯನಿಕ ಗೊಬ್ಬರ ಬಂದಾಕರ 50 ಕೆಜಿ ಸಾರಜನಕ, 20 ಕೆಜಿ ರಂಜಕ, 50 ಕೆಜಿ ಪೊಟ್ಯಾಷು 1 ಎಕರೆಗೆ ನಾವು ಶಿಫಾರಸು ಮಾಡಲಾಗಿದೆ ಈ ಬೆಳೆಗೆ. ಜೊತೆಗೆ ಒಂದಿಷ್ಟು ಜೈವಿಕ ಗೊಬ್ಬರ ಹಾಕೋದ್ರಿಂದ ನಮಗೆ ಭೂಮಿಯಲ್ಲಿ ಒಂದಿಷ್ಟು ಏನಾದರೂ ಭೂಮಿಯಲ್ಲಿ ಅಥವಾ ಮಣ್ಣಲ್ಲಿ ರೋಗ ಇತ್ತು ಅಂದರೆ ಅದು ಕಡಿಮೆ ಆಗ್ತದೆ. ಹಾಗಾಗಿ ಸ್ವಲ್ಪ ಟ್ರೈಕೋಡರ್ಮಾ ವಿರಿಡೆ ಅಂತ ಅದನ್ನು ನಾವು ತಿಪ್ಪೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿಕೊಂಡು ಭೂಮಿಗೆ ಕೊಡಬಹುದು ಅಥವಾ ಡ್ರಂಚ್ ಕೂಡ ಮಾಡಬಹುದು. ಜೊತೆಗೆ ಒಂದಿಷ್ಟು ಜೈವಿಕ ಗೊಬ್ಬರಗಳಾದ ಅಜೋಸ್ಪಿರಿಲಮ್ ಅಂತ ಬರ್ತದೆ, ಹಾಗೆ ಇನ್ನೊಂದು PSB ಅಂದರೆ ಫಾಸ್ಫರಸ್ ಸೊಲುಬಲೈಸಿಂಗ್ ಬ್ಯಾಕ್ಟೀರಿಯಾ. ಯಾಕಂದರೆ ಅಲ್ಲಿ ನಾನು ಹೇಳಿದೆ ನಿಮಗೆ ಅಲ್ಲಿ ಎಲ್ಲ ಗೊಬ್ಬರಗಳು ಮಣ್ಣಲ್ಲಿ ಇದ್ದೇ ಇರ್ತವೆ, ಬಟ್ ಅದು ನಮ್ಮ ಗಿಡಕ್ಕೆ ಎಷ್ಟು ಸಿಗುತ್ತೆ ಅದರ ಮೇಲೆ ಅದರ ಉಪಯೋಗ ಆಗ್ತಿರ್ತದೆ. ಈ ಫಾಸ್ಫರಸ್ ಭೂಮಿಯಲ್ಲಿರುವ ಫಾಸ್ಫರಸ್ ಎಲ್ಲವೂ ನಮ್ಮ ಗಿಡಕ್ಕೆ ಸಿಗ್ತಾ ಇರೋದಿಲ್ಲ. ಹಾಗಾಗಿ ಈ ಫಾಸ್ಫರಸ್ ಸೊಲುಬಲೈಸಿಂಗ್ ಬ್ಯಾಕ್ಟೀರಿಯಾ ಏನು ಮಾಡ್ತದೆ, ಈ ಮಣ್ಣಲ್ಲಿರುವಂಥ ಫಾಸ್ಫರಸ್ನ ಗಿಡಕ್ಕೆ ಸಿಗುವಂಗೆ ಮಾಡ್ತದೆ. ಹಾಗಾಗಿ ಅಜೋಸ್ಪಿರಿಲಮ್ ಮತ್ತು ಫಾಸ್ಫರಸ್ ಸೊಲುಬಲೈಸಿಂಗ್ ಬ್ಯಾಕ್ಟೀರಿಯಾಗಳನ್ನು 1-5 ಕಿಲೋ ಪ್ರತಿ ಹೆಕ್ಟರ್ಗೆ ನಾವು ಶಿಫಾರಸು ಮಾಡಿದ್ದೀವಿ. ಇಷ್ಟು ನಮಗೆ ಸಾಮಗ್ರಿಗಳು ಬೇಸಾಯ ಮಾಡೋಕ್ಕೆ ಬೇಕಾಗ್ತದೆ. ಈ ಒಂದು ಈರುಳ್ಳಿ 1 ಎಕರೆ ಮಾಡಬೇಕಂದ್ರೆ ಬೇಕಾಗುವಂಥ ಸಾಮಗ್ರಿಗಳು, ಅದರಲ್ಲಿ ಮುಖ್ಯವಾಗಿ ಅಂದರೆ ನಮಗಿದೆ ಏನು ಬೀಜ, ಆಮೇಲೆ ಈ ರಾಸಾಯನಿಕ ಗೊಬ್ಬರಗಳು, 50 ಸಾರಜನಕ, 20 ರಂಜಕ, 50 ಕೆಜಿಯಷ್ಟು ಪೊಟ್ಯಾಷು. ಇದನ್ನು ನಾವು ಯೂರಿಯಾ ಮುಖಾಂತರನೋ ಅಥವಾ DAP ಮುಖಾಂತರನೋ MOP ಮುಖಾಂತರ ನಾವು ಭೂಮಿಗೆ ಕೊಡಬೇಕಾಗ್ತದೆ. ಭೂಮಿಗೆ ಹಾಕೋಕ್ಕಿಂತ ಮುಂಚೆ ನಾವು ಇನ್ನೊಂದು ಗಮನ ಕೊಡಬೇಕೇನಪ್ಪ ಅಂದ್ರೆ ಮೊದಲು ಇದನ್ನ ಯಾವ ತರ ಬೆಳಿತೀವಿ ಅಂದ್ರೆ ಇದನ್ನು 3 ತರ ಬೆಳಿತಾನೆ ರೈತರು. ಹೆಚ್ಚು ಕಡೆ ನಮ್ಮ ಬಿಜಾಪುರ ಕಡೆ ಆಯ್ತು ಅಥವಾ ಈ ಕರ್ನಾಟಕದಲ್ಲಿ ಒಂದು ಕೂರಿಗೆ ಬಿತ್ತನೆ ಅಂತ ಮಾಡ್ತೀವಿ. ಕೂರಿಗೆ ಬಿತ್ತನೆ ಅಂದ್ರೆ ನಮಗೆ ಯಾವುದು ಮಳೆ ಆಶ್ರಿತ ಬೆಳೆ ಆಗಿರ್ತದೆ, ಆ ಮಳೆ ಆಶ್ರಿತ ಬೆಳೆದಲ್ಲಿ ನಾವು ಇದನ್ನು ಹೆಚ್ಚಾಗಿ ಕೂರಿಗೆ ಬಿತ್ತನೆ ಅಥವಾ ಬೀಜ ಚೆಲ್ಲುವುದು ಅಂತ ಹೇಳ್ತೀವಿ. ಇನ್ನೊಂದು ನಮಗೆ ನೀರಾವರಿ ಆಶ್ರಿತ ಬೆಳೆ ಬಂದಾಕರ ಸಸಿಗಳನ್ನು ಮಾಡಿ ಅದನ್ನು ನಾವು ನಾಟಿಗೆ ಬಳಕೆ ಮಾಡ್ತೀವಿ. ಆಮೇಲೆ ಬೀಜೋತ್ಪಾದನೆ ಬಂದಾಕರ ಗಡ್ಡೆಗಳನ್ನು ನಾಟಿ ಮಾಡ್ತೀವಿ. ಸೊ ಈಗ ನಾವು ಹೆಚ್ಚಾಗಿ ಗಮನ ಕೊಡೋದು ಸಸಿಗಳನ್ನು ಮಾಡಿ ನಾಟಿ ಮಾಡೋದ್ರ ಬಗ್ಗೆ, ಯಾಕಂದರೆ ಇಲ್ಲಿ ನಮಗೆ ಇಳುವರಿ ಮತ್ತು ಆದಾಯ ಕೂಡ ಜಾಸ್ತಿ ಆಗ್ತದೆ. ಕೂರಿಗೆ ಬಿತ್ತನೆಯಲ್ಲಿ ನಮಗೆ ಸೈಜ್ಗಳು ಅಷ್ಟು ಚೆನ್ನಾಗಿ ಬರೋದಿಲ್ಲ, ಎಲ್ಲ ಸೈಜ್ ಸಣ್ಣ ಇರ್ತಾವೆ, ಆಮೇಲೆ ಬೆಳೆಗಳ ಇಳುವರಿ ಕೂಡ ಜಾಸ್ತಿ ಆಗೋದಿಲ್ಲ. ಹಾಗಾಗಿ ಮಳೆ ಆಶ್ರಿತ ಹೆಚ್ಚು ಕಮ್ಮಿ ಯಾರು ರೈತರು ಬೆಳೆಯಂಗಿಲ್ಲ, ಆದರೂ ಒಂದಿಷ್ಟು ಕಡೆ ಮಳೆ ಆಶ್ರಿತ ಬೆಳೆಯನ್ನು ಬೆಳೀತಿರ್ತಾರೆ. ಸೊ ಹಾಗಾಗಿ ಬೇಸಾಯ ಮಾಡೋಕ್ಕಿಂತ ಮುಂಚೆ ನಾವು ಈಗ ಸಸಿಗಳನ್ನು ನಾಟಿ ಮಾಡ್ಕೊಳ್ಳೋದು ಭಾಳ ಉತ್ತಮ. ಸಸಿಗಳು ಮಾಡಬೇಕಂದ್ರೆ ಸರಿಸುಮಾರು 6-8 ಅಥವಾ 10 ವಾರ ಹಳೆಯ ಆದಂಥ ಸಸಿಗಳನ್ನು ನಾವು ಇಲ್ಲಿ ಬಳಕೆ ಮಾಡ್ಕೋಬೇಕಾಗ್ತದೆ ಪ್ಲಾಂಟಿಂಗ್ ಮಾಡೋಕ್ಕೆ ಅಥವಾ ಬಿತ್ತನೆ ಮಾಡೋಕ್ಕೆ. ಸೊ ಆಗಲೇ ಹೇಳಿದ್ರೆ ನಿಮಗೆ 3-4 ಕೆಜಿಯಷ್ಟು ಬೀಜ ನಮ್ಮ ಎಕರೆಗೆ ಬೇಕಾಗ್ತದೆ. ಸೊ ಇವು ಬೀಜಗಳನ್ನು ನಾವು ತೆಗೆದ ತಕ್ಷಣ ಮೊದಲೇನು ಮಾಡಬೇಕು, ಮೊದಲು ನಾವು ಒಂದಿಷ್ಟು ಸಸಿ ಮಡಿಗಳನ್ನು ತಯಾರು ಮಾಡ್ಕೋಬೇಕು. ಮಡಿಗಳ ಸೈಜ್ ಬಂದಾಕರೆ ನಿಮ್ಮ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬಹುದು, ಬಟ್ ಒಂದು ಅಂದಾಜಿನ ಪ್ರಕಾರ 7 ಮೀಟರ್ ಉದ್ದ ಮಡಿ, 1.2 ಅಷ್ಟು ಅಗಲ, 10-12 ಸೆಂಟಿಮೀಟರ್ ಎತ್ತರ ಇರುವಂತ ಒಂದು 10 ಮಡಿ ಬೇಕಾಗ್ತದೆ 1 ಎಕರೆಗೆ. ಎಕರೆಗೆ ಅಂದ್ರೆ ಸರಿಸುಮಾರು ನಮಗೆ 22-23 ಸಾವಿರದಷ್ಟು ಸಸಿಗಳು ಕೂರಾಗಿರ್ಬೇಕು. ಇದು ಒಂದು ಒಳ್ಳೆ ಒಂದು ಸಸಿಗಳ ಸಂಖ್ಯೆ ಅಂತ ನಾವು ಹೇಳ್ತೀವಿ. 20-22 ಸಾವಿರ ಸಸಿಗಳಿದ್ರೆ ಅದು ಒಳ್ಳೆ ಸಂಖ್ಯೆ, ಅದು ಅಲ್ಲಿ ನಮಗೆ ಒಳ್ಳೆ ಒಂದು ಇಳುವರಿ ಕೂಡ ಬರ್ತದೆ, ಒಳ್ಳೆ ಸೈಜ್ ಕೂಡ ಬರ್ತದೆ. ಅದಕ್ಕಿಂತ ಜಾಸ್ತಿ ಮಾಡ್ಕೊಂಡಾಗ ಗಡ್ಡೆಯ ಒಂದು ಗಾತ್ರ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇಷ್ಟು ಬೆಡ್ ಗಳನ್ನು ಮಾಡಿಕೊಂಡು ಆ ಸಸಿ ಮಡಿಗಳನ್ನ ಮಾಡಿದ ತಕ್ಷಣ ಅದಕ್ಕೆ ಒಂದು 3-4 kg ಅಷ್ಟು ಕೊಟ್ಟಿಗೆ ಗೊಬ್ಬರ, ಒಂದು 1/2 kg ಈ 15-15-15 ಅಥವಾ 19-19-19 ಕಾಂಪ್ಲೆಕ್ಸ್ ಅದು ಬರ್ತದೆ. ಜೊತೆಗೆ 1-1.5 kg ಅಷ್ಟು ಟ್ರೈಕೋಡರ್ಮಾ ವೀಡ್ ಅನ್ನ ಮಣ್ಣ ಸೇರಿಸಬೇಕು. ಈ ಟ್ರೈಕೋಡರ್ಮಾ ವೀಡ್ ಏನ್ ಮಾಡ್ತದೆ, ಈ ಸಸಿ ಮಡಿ ಮಾಡೋ ಟೈಮಿಗೆ ನಮಗೆ ಡ್ಯಾಂಪಿಂಗ್ ಆಪ್ ಅಂತ ಬರ್ತದೆ, ಅಂದ್ರೆ ಸಸಿಗಳು ಇದ್ದಕ್ಕಿದ್ದಂಗೆ ಸಾಯಕ್ ಸ್ಟಾರ್ಟ್ ಆಗ್ತವೆ. ಆ ಒಂದು ರೋಗದ ಪ್ರಮಾಣ ಕಡಿಮೆ ಮಾಡೋಕೆ ನಮ್ಮ ಟ್ರೈಕೋಡರ್ಮಾ ಬಹಳ ಮುಖ್ಯ ಕೆಲಸ ಮಾಡ್ತದೆ. ಹಾಗಾಗಿ 1.5 kg ಅಷ್ಟು ಟ್ರೈಕೋಡರ್ಮಾ ವೀಡ್ ನಾವು ಈ ಸಸಿ ಮಡಿ ಹಾಕೋ ಟೈಮಿಗೆ ಹಾಕೋಬೇಕು ಇದನ್ನು. ಆಮೇಲೆ ಬೀಜಗಳನ್ನ ಬಳಕೆ ಮಾಡೋಕ್ಕಿಂತ ಮುಂಚೆ ಬೀಜಗಳನ್ನ ಆದಷ್ಟು ಬೀಜೋಪಚಾರ ಮಾಡಿ ಹಾಕೋದು ಬಹಳ ಉತ್ತಮ. ನಮ್ಮಲ್ಲಿ ಏನಾದ್ರು ಕ್ಯಾಫ್ಟಾಪ್ ಇತ್ತು ಅಥವಾ ಒಂದು ಕಾರ್ಬೋಡಿಯಂ ಇತ್ತು ಅಂಥವ್ರನ್ನ ಸ್ವಲ್ಪ ಬೀಜೋಪಚಾರ, ಅಂದ್ರೆ ಒಂದು 2 gram 1 ಎಕರೆ ಬೀಜಕ್ಕೆ ಸಪೋಸ್ ನಮಗೆ ಇಲ್ಲಿ 4 kg ಬೀಜ ಇತ್ತು ಅಂದ್ರೆ ಕನಿಷ್ಠ ಒಂದು 8-10 gram ಔಷಧಿಗಳನ್ನ ಆ ಬೀಜನ ಬೀಜೋಪಚಾರ ಮಾಡಿ ಆಮೇಲೆ ಬಳಕೆ ಮಾಡ್ಕೋಬೇಕು. ಇವೇನಾಗ್ತಾವ ಅಂದ್ರೆ ನಮಗೆ ಭೂಮಿಯಲ್ಲಿ ಆದಂತ ರೋಗಗಳು ಯಾವ್ದೇ ಕಾರಣಕ್ಕೂ ಬೀಜನ ಹಾಳು ಮಾಡಂಗಿಲ್ಲ, ಮತ್ತೆ ರೋಗಗಳು ಬರಲಾರದ ಕೂಡ ತಡೀತಿರ್ತಾವ. ಸೊ ಇಷ್ಟು ಮಾಡಿದ ಮೇಲೆ ಸಸಿಗಳನ್ನ ನಾವು ಒಂದು ಕೈಯಿಂದ ಹಾಕೋಬೇಕಾಗ್ತದೆ. ಒಂದು ನಿರ್ದಿಷ್ಟ ಅಂತರದಲ್ಲಿ ಕನಿಷ್ಠ ಒಂದು 75 mm ಅಂದ್ರೆ 7.5 cm ದೂರದ ಒಂದಿಷ್ಟು ಬೀಜಗಳನ್ನ ಹಾಕೊಂಡು ಆಮೇಲೆ ಸಸಿಗಳನ್ನ ನಾವು ಬಿತ್ತನೆಗೆ ಯೂಸ್ ಮಾಡ್ಕೋಬಹುದು. ಸೊ ಸಸಿಗಳು ಹಾಕೋ ಟೈಮಿಗೆ ಒಂದಿಷ್ಟು ಗೊಬ್ಬರ ಅಂದ್ರೆ ಒಂದು 19-19-19 ಅಥವಾ ಒಂದು 1% ಯೂರಿಯಾನ ಒಂದು 10 ದಿನಕ್ಕೊಂದ್ಸಲ ನಾವು ಸ್ಪ್ರೇ ಮಾಡ್ತಾ ಇರಬೇಕು. ಯಾಕಂದ್ರೆ ಅಲ್ಲಿ ಸಸಿಗಳನ್ನ ಆರೈಕೆ ಮಾಡೋದು ಕೂಡ ಬಹಳ ಉತ್ತಮ. ಜೊತೆಗೆ ಒಂದಿಷ್ಟು ಈ ರಸ ಇರುವ ಕೀಟಗಳು ಆ ಸಸಿ ಹಾಕೋ ಟೈಮಿಗೆ ಬರ್ತಿರ್ತವೆ. ಹಾಗಾಗಿ ಸ್ವಲ್ಪ ಪಿಪ್ರೋನಿಲ್ಲು ಅಥವಾ ಈ ಇಮಿಡಾಕ್ಲೋಪ್ರಿಡ್ ಅಂತ ಔಷಧಿಗಳನ್ನು ಅಥವಾ ಬೇವಿನ ಎಣ್ಣೆ ಅಂತ ಔಷಧಿಗಳನ್ನು ಬಳಕೆ ಮಾಡಿಕೊಂಡು ನಾವು ಈ ಕೀಟಗಳನ್ನು ನಾವು ಅಲ್ಲಿ ಕಂಟ್ರೋಲ್ ಮಾಡ್ಕೋಬಹುದು. ಏನಾದರೂ ರೋಗ ಈಗ ಬಂದಾಕರ ಅದೇ ಹೇಳೋದು ಭಾಳ ಅಂದ್ರೆ ನಮ್ಮ ಡ್ಯಾಂಪಿಂಗ್ ಆಪ್ ಅದೊಂದು ರೋಗ ಬರ್ತದೆ. ಆ ರೋಗ ಬಂತು ಅಂದರೆ ಒಂದು ಸ್ವಲ್ಪ ನಾವು ಕಾರ್ಬನ್ ಡೈಸಿಯಮು 1-2 gram 1 liter ನೀರಾಗ ಮಿಕ್ಸ್ ಮಾಡಿ ನೀಟಾಗಿ ತೋರಿಸಬೇಕು. ಅಥವಾ ನೀವು ಏನಾದರೂ ಕಾರ್ಬೋಫ್ಯೂರಾನ್ ಇತ್ತಂದ್ರೆ ಅಂಥವು ಸ್ವಲ್ಪ ಹಾಕ್ಕೊಂಡು ಈ ರೋಗ ಮತ್ತು ಕೀಟಗಳ ನಿರ್ವಹಣೆ ನಾವು ಇಲ್ಲಿ ಮಾಡ್ಕೋಬಹುದು. ಸೊ ಸರಿಸುಮಾರು 6-8 weeks ಅಥವಾ ಕೆಲವೊಂದ್ಸಲ 10 weeks ಹೋಗ್ತವೆ. ಈ ನಮ್ಮ ವಾತಾವರಣದ ಮೇಲೆ ಸಂಬಂಧ ಬೀರ್ತದೆ. ಸರಿಸುಮಾರು ನಮಗೆ ಬೇಕಾಗಿದ್ದು 1-1.5 tinglashtu ಸಸಿಗಳು ಹಳೆ ಸಸಿಗಳನ್ನು ನಾವು ಬಿತ್ತನೆಗೆ ಬಳಕೆ ಮಾಡ್ಕೋಬೇಕಾಗ್ತದೆ. ಇನ್ನು ಮುಖ್ಯ ಭೂಮಿ ತಯಾರು ಮಾಡಬೇಕಂದ್ರೆ ನಮಗೆ 2 ತರ ಮಾಡಬಹುದು. ಒಂದು ನಾವು ಬದುಗಳನ್ನ ಬಿಟ್ಟು ಇದನ್ನ ಬಿತ್ತನೆ ಮಾಡ್ಕೋಬಹುದು ಅಥವಾ ಬೆಡ್ ಗಳನ್ನು ಕೂಡ ಮಾಡಿ ನಾವು ಮಾಡ್ಕೋಬಹುದು. ಎರಡರಲ್ಲೂ ಕೂಡ ಅದರದೇ ಆದ ಒಂದಿಷ್ಟು ಉಪಯೋಗ ಮತ್ತೆ ಕೆಲವೊಂದು ಕಷ್ಟಗಳು ಇದಾವೆ. ಈಗಿನ ರೈತರು ಹೆಚ್ಚು ಕಮ್ಮಿ ಎಲ್ಲ ಬೆಡ್ ಮಾಡ್ಕೊಂಡು ಮಾಡೋದಕ್ಕೆ ತುಂಬಾ ಜಾಸ್ತಿ. ಯಾಕಂದ್ರೆ ಸೈಜ್ಗಳು ತುಂಬಾ ಚೆನ್ನಾಗಿ ಬರ್ತದೆ, ಡ್ರಿಪ್ ಇರ್ತದೆ, ನೀರಿನ ಒಂದು ಕಡಿಮೆ ಪ್ರಮಾಣದಲ್ಲಿ ನಾವು ಬೆಳೆ ಬೆಳ್ಕೋಬಹುದು. ಜೊತೆಗೆ ಕಸಗಳ ಪ್ರಮಾಣ ಕೂಡ ನಮ್ಗೆ ಬೆಡ್ ಮೇಲೆ ಕಡಿಮೆ ಆಗ್ತದೆ. ಕೆಲವೊಂದು ಕಡೆ ರೈತರು ಸ್ಪ್ರಿಂಕ್ಲರ್ ಹಾಕೊಂಡಿರ್ತಾರೆ, ಅಂತ ಕಡೆ ಎಲ್ಲ ಬೆಡ್ ಇಂದ ಒಂದು ಉತ್ತಮ. ಕೆಲವೊಂದು ಕಡೆ ನಾವು ಏನ್ ಮಾಡ್ತೀವಿ, ಈ ಬದುಗಳನ್ನ ಬಿಟ್ಕೊಂಡು ಕೂಡ ನಾವು ಮಾಡ್ಕೋತೀವಿ. ಸೊ ಅದು ತಕ್ಕಂತೆ ನಾವು ಬದುಗಳು ಮಾಡ್ಕೋತೀವಪ್ಪ ಅಂದ್ರೆ ಒಂದು ಬದುವಿನ ಇನ್ನೊಂದು ಬದುವಿಗೆ ಒಂದು 45-50 cm ಗ್ಯಾಪ್ ಇಟ್ಕೊಂಡು ಬದುಗಳು ಮಾಡ್ಕೋಬೇಕಾಗ್ತದೆ. ಬೆಡ್ ಅಂತ ಬಂದಾಗ ಒಂದು ಬೆಡ್ ಅಲ್ಲಿ ಕನಿಷ್ಠ ಒಂದು 5-6 ಸಾಲುಗಳಷ್ಟು ನಮಗೆ ನಾಟಿ ಮಾಡೋಂಗೆ ಆ ಅಂತರ ಇಟ್ಕೋಬೇಕಾಗುತ್ತೆ. ನಾವು ಇಲ್ಲಿ ನಾವು ಬೆಡ್ ಗಳನ್ನ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ಡ್ರಿಪ್ ಹಾಕೊಂಡು ಆಮೇಲೆ ನಾವು ಏನ್ ನಾವು ಶಿಫಾರಸು ಮಾಡಿದೇವ ಆಗಲೇ ಗೊಬ್ಬರಗಳನ್ನು ಶಿಫಾರಸು ಮಾಡಿದೀವಿ, ಅದೆಷ್ಟಪ್ಪ 50-20-50-50. ಅದರಲ್ಲಿ ಸಾರಜನಕ ಏನಿದೆಯಲ್ಲ ಅದನ್ನ ನಾವು 3 ಭಾಗ ಮಾಡ್ಕೋಬೇಕು. ಮೊದಲನೇ ಭಾಗ ಅಂದ್ರೆ ಈಗ 50 ಅಂದ್ರೆ ಒಂದು 15 kg, 10 kg, 10 kg ಮಾಡ್ಕೊಡ್ರಿ, ಇಲ್ಲ 20 kg, 15-15 ಮಾಡ್ಕೊಡ್ರಿ. ಮೊದಲನೇ ಭಾಗನ ನಾವು ಏನು ಮಣ್ಣು ರೆಡಿ ಮಾಡ್ತೀವಲ್ಲ, ಇಲ್ಲ ಬೆಡ್ ಅಥವಾ ನಾವು ಭೂಮಿ ತಯಾರು ಮಾಡೋ ಟೈಮಿಗೆ ಅದನ್ನು ಫಸ್ಟ್ ಹಾಕಬೇಕು. ಜೊತೆಗೆ ಪೂರ್ತಿ ಪ್ರಮಾಣದ ಫಾಸ್ಫರಸ್ಸು ಮತ್ತು ಪೊಟ್ಯಾಷ್ನ ಭೂಮಿಗೆ ಸೇರಿಸ್ಕೋಬೇಕು. ಇನ್ನು ಉಳಿದ 2 ಭಾಗ ಏನು ಸಾರಜನಕ ಉಳಿತದಲ್ಲ, ಆ 2 ಭಾಗ ಸಾರಜನಕನ ಒಂದು 30 ದಿನ ಇನ್ನೊಂದು 45-50 ದಿನಕ್ಕೆ ನಾವು ಈ ಸಾರಜನಕ ನಾವು ಕೊಡ್ತಾ ಇರಬೇಕು ಅದಕ್ಕೆ. ಸೊ ಅದೇನಾಗ್ತದೆ, ಭೂಮಿಯಲ್ಲಿ ಒಂದು ಕರೆಕ್ಟಾಗಿ ಆ ಗಿಡಕ್ಕೆ ಯಾವಾಗ ಯಾವಾಗ ಬೇಕು ಅವಾಗ ನಾವು ಸಾರಜನಕ ಕೊಟ್ಟಂಗೆ ಆಗ್ತದೆ. ಸಾರಜನಕನ ನೀವು ಯೂರಿಯಾ ಮುಖಾಂತರನೋ ಅಥವಾ DAP ಮುಖಾಂತರ ನಾವು ಅದನ್ನು ಕೊಡಬಹುದು. ಈ ಸಸಿಗಳನ್ನ ರೆಡಿ ಆಗಿರ್ತಾವ, ಈ ಕಡೆ ನಮ್ದು ಜಮೀನು ರೆಡಿ ಆಯ್ತು, ಸಾಲಗಳು ಬಿಟ್ಕೊಂಡ್ವಿ ಅಥವಾ ಬೆಡ್ ಮಾಡ್ಕೊಂಡ್ವಿ, ಅದ್ರ ತಕ್ಕಂತೆ ನಾವು ನೆಕ್ಸ್ಟ್ ಸಸಿಗಳನ್ನ ನಾವು ಮುಖ್ಯ ಭೂಮಿಗೆ ತಂದು ನಾಟಿ ಮಾಡ್ಬೇಕಾಗ್ತದೆ. ಸೊ ಸಸಿಗಳನ್ನ ಕಿತ್ತಿದ ತಕ್ಷಣ ನೇರವಾಗಿ ನಾಟಿ ಮಾಡಕ್ ಹೋಗ್ಬಾರ್ದು ನಾವು. ಸಸಿಗಳನ್ನ ಕಿತ್ತಿದ ತಕ್ಷಣ ಅದನ್ನ 1 liter ನೀರ್ದಾಗ 1-2 gram ಕಾರ್ಬನ್ ಡೈಸಿಯಮು ಅಥವಾ ಕಾರ್ಬೋಸಲ್ಫಾನ್ನ 1 liter ನೀರ ಮಿಕ್ಸ್ ಮಾಡಿಕೊಂಡು ಈ ಸಸಿಗಳನ್ನು 1/2 hours ಅದನ್ನ ನೆನೆ ಹಾಕ್ಬೇಕು. ಅದನ್ನ ನೆನೆ ಹಾಕಿ ಆಮೇಲೆ ಅದನ್ನು ನಾವು ಬೇಕಾದ್ರೆ ಬಿತ್ತನೆಗೆ ಬಳಕೆ ಮಾಡ್ಕೋಬೇಕು. ಇಲ್ಲ ಕೆಲವೊಂದ್ಸಲ ನಮಗೆ ಕೆಮಿಕಲ್ ಬೇಡಪ್ಪ ಅಂದ್ರೆ ಬೇಕಾದ್ರೆ ಟ್ರೈಕೋಡರ್ಮಾ ವೀಡಿಯ ಇದೆಯಲ್ಲ ಅದನ್ನೇ ಲಿಕ್ವಿಡ್ ಅಲ್ಲೂ ಸಿಗ್ತದೆ, ಪೌಡರ್ ಅಲ್ಲೂ ಸಿಗ್ತದೆ. ಒಂದು 20 ml 1 liter ನೀರ್ನಾಗ ಹಾಕೊಂಡು ಸಸಿಗಳನ್ನ 1/2 hours ದ್ರಾವಣದಲ್ಲಿ ಎದ್ದು 1/2 hours ಬಿಟ್ಟು ಆಮೇಲೆ ನಾವು ಬೇಕಾದ್ರೆ ಮುಖ್ಯ ಭೂಮಿಗೆ ನಾವು ಅದನ್ನ ನಾಟಿ ಮಾಡಕ್ ಬಳಕೆ ಮಾಡ್ಕೋಬಹುದು. ಇನ್ನೊಂದು ಏನಪ್ಪಾ ಗಮನ ಕೊಡ್ಬೇಕಂದ್ರೆ ಎಲ್ಲಾ ಕಡೆಗೆ ಇದು ಮಾಡೋದಿಲ್ಲ. ಸಸಿಗಳನ್ನ ನಾಟಿ ಮಾಡೋ ಟೈಮಿಗೆ ಆದಷ್ಟು ಮಧ್ಯಾಹ್ನ ಆದ ಮೇಲೆ ಮಾಡೋದು ಉತ್ತಮ. ಯಾಕಂದ್ರೆ ಬೆಳಗ್ಗೆ ಮಾಡಿಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ತುಂಬ ಬಿಸಿಲು ಜಾಸ್ತಿ ಇರ್ತದೆ ಕೆಲವೊಂದು ಟೈಮಲ್ಲಿ. ಸೊ ಮಧ್ಯಾಹ್ನ ಮೇಲೆ ಮಾಡಿದ ಏನಾಗ್ತದೆ, ಸಾಯಂಕಾಲ ಹೊತ್ತಲ್ಲಿ ಬಿಸಿಲು ಕಮ್ಮಿ ಆಗುತ್ತೆ, ರಾತ್ರಿ ಇರ್ತದೆ, ಹಾಗಾಗಿ ಆ ಒಂದು ತಂಪು ವಾತಾವರಣಕ್ಕೆ ಸಸಿಗಳು ಸೆಟ್ ಆಗೋ ಪ್ರಮಾಣ ಜಾಸ್ತಿ ಇರ್ತವೆ. ಹಾಗಾಗಿ ಆದಷ್ಟು ಅದನ್ನು ಮಧ್ಯಾಹ್ನ ಆದಮೇಲೆ ನಾಟಿ ಮಾಡ್ಕೊಳ್ಳೋದು ಉತ್ತಮ. ನಾಟಿ ಮಾಡೋ ಟೈಮಿಗೆ ಸಸಿಗಳಲ್ಲಿ ಎಲೆಗಳು ಇರ್ತವೆ, ಹಾಗಾಗಿ ಎಲೆಗಳು ಸ್ವಲ್ಪ ಎಲೆಗಳನ್ನು ಏನು ಆ ಮೊಳಕೆ ಇರ್ತದೆ, ಆ ಮೊಳಕೆ ಬಿಟ್ಟು ಸೈಡ್ ಬೇರೆ ಬೇರೆ ಎಲೆ ಇರ್ತವೆ, ದೊಡ್ಡ ಎಲೆ ಇರ್ತವೆ, ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ನಾವು ನಾಟಿ ಮಾಡೋದ್ರಿಂದ ಇಳುವರಿ ಕೂಡ ಜಾಸ್ತಿ ಆಗ್ತದೆ. ಅದು ಒಂದು ಸ್ವಲ್ಪ ಗಮನ ಇಟ್ಕೋಬೇಕು ನಾವು. ಇಷ್ಟಾದ್ಮೇಲೆ ನಮಗೆ ಸಸಿಗಳನ್ನು ನಾವು ಒಂದು ಹೋಗಿ ಒಂದು ಬೆಡ್ ಆದರೆ ಒಂದು ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಒಂದು 15 ಸೆಂಟಿಮೀಟರ್, ಸಸಿಯಿಂದ ಸಸಿಗೆ ಒಂದು 10-12 ಸೆಂಟಿಮೀಟರ್ ಅಂತರದಲ್ಲಿ ಸಸಿಗಳನ್ನು ನಾವು ನಾಟಿ ಮಾಡೋಕೆ ಬಳಕೆ ಮಾಡ್ಕೋಬೇಕು. ನಾಟಿ ಮಾಡಿದ ಒಂದು 2-3 ದಿನ ಆದ ತಕ್ಷಣ ನಾವು ಬೇಕಾದ ಇನ್ನೊಂದು ಸಲ ಈ ಕಾರ್ಬನ್ಡಜಿಮ್ ಅಥವಾ ಈ COC ಅಂತ ಒಂದು ಔಷಧಿಗಳನ್ನು ಈ ಡ್ರಂಚ್ ಮಾಡೋದು ಅಥವಾ ಟ್ರಕೋಡ್ರಮಾ ವಿಡಿ ಅಂತ ಒಂದು ಜೈವಿಕ ಗೊಬ್ಬರಗಳನ್ನು ಡ್ರಂಚ್ ಮಾಡೋದ್ರಿಂದ ಸಸಿಗಳ ಒಂದು ಸಾಯುವ ಪ್ರಮಾಣ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಹೋಗ್ತದೆ, ಸಸಿಗಳ ಒಂದು ಉಳ್ಕೊಳ್ಳುವಂಥ ಪ್ರಮಾಣ ಜಾಸ್ತಿ ಆಗ್ತದೆ. ಸೊ ಸಸಿಗಳು ಆದಷ್ಟು ಸಾಯಲಾರ್ದಂಗೆ ಅಲ್ಲಿ ನೋಡ್ಕೊಳ್ಳೋದು ಭಾಳ ಉತ್ತಮ. ಇಷ್ಟ ಆದಮೇಲೆ ನಮಗೆ ಸಸಿಗಳು ರೆಡಿಯಾಗಿದ್ದಾವೆ, ಈಗ ಭೂಮಿಗೆ ನಾವು ಇದನ್ನು ಟ್ರಾನ್ಸ್ಪ್ಲಾಂಟಿಂಗು ಮಾಡಿದ್ವಿ. ಸೊ ಕನಿಷ್ಠ ನಮಗೆ 1 ಎಕರೆಗೆ ಆಗಲಿ ಹೇಳಿದ್ರೆ ನಮಗೆ 22,000-23,000 ಸಸಿಗಳನ್ನು 1 ಎಕರೆಗೆ ಕೂಡಿಸ್ಬೋದು. ಇನ್ನೂ ಸ್ವಲ್ಪ ಅಂತರ ಆಡ್ಕೊಂಡು ಇನ್ನೂ ಸ್ವಲ್ಪ ಜಾಸ್ತಿ ಕೂಡಿಸ್ಬೋದು. ಎಷ್ಟು ಅಂತರ ಹತ್ತಿರ ಮಾಡ್ಕೊತಾ ಹೋಗ್ತೀವಿ ಅಷ್ಟು ನಮ್ಗೆ ಗಡ್ಡೆಗಳ ಪ್ರಮಾಣ ಅಥವಾ ಗಾತ್ರ ಇದೆಯಲ್ಲ ಅದು ಕಡಿಮೆ ಆಗ್ತಾ ಹೋಗ್ತದೆ. ಇನ್ನು ಗೊಬ್ಬರ ಬಂತು, ಈಗ ಮೊದಲು ನಾವು ನಾಟಿ ಮಾಡಿದಾಕರೆ 50% ಸಾರಜನಕ ಪೂರ್ತಿ ಪ್ರಮಾಣದ ಫಾಸ್ಫರಸ್ ಮತ್ತು ರಂಜಕ ಕೊಟ್ಟಿವಿ. ಇನ್ನು 50% ಉಳಿತಲ್ಲ, ಆ 50%ರಷ್ಟು ಗೊಬ್ಬರಗಳನ್ನು 30 ಮತ್ತು 60 ದಿನಗಳ ನಂತರ ಅದನ್ನು ನಾವು ಭೂಮಿಗೆ ಕೊಡಬೇಕು. ಇಷ್ಟ ಆದಮೇಲೆ ನೆಕ್ಸ್ಟ್ ಬರೋದು ನಮಗೆ ನೀರಂತೂ ಎಲ್ಲ ನೀರಾವರಿ ಇರ್ತದೆ, ನೀರು ಕೊಡ್ತಿರ್ತೀವಿ. ಹಂಗಂದ್ಬಿಟ್ಟು ನೀರು ತುಂಬ ಜಾಸ್ತಿನೂ ಒಳ್ಳೇದಲ್ಲ, ಇದಕ್ಕೆ ಕೊಳೆ ರೋಗ ಪ್ರಮಾಣ ಜಾಸ್ತಿ ಆಗ್ತದೆ. ಡ್ರಿಪ್ ಆದರೆ ನಿಮಗೆ ಭಾಳ ಉತ್ತಮ, ಕನಿಷ್ಠ ಒಂದು 50-60% ಅಷ್ಟು ನಿಮ್ಮದು ನೀರನ್ನು ಉಳಿಸ್ತದೆ ಇದು, ಜೊತೆಗೆ ಒಂದು ಕಳೆಗಳ ಪ್ರಮಾಣ ಕೂಡ ಕಡಿಮೆ ಮಾಡ್ತದೆ. ಹಾಗಾಗಿ ಡ್ರಿಪ್ ಭಾಳ ಉತ್ತಮ. ನೀವು ಏನಾದರೂ ಬದುಗಳನ್ನು ಮಾಡ್ಕೊಂಡು ಮಾಡ್ತಿದ್ರೆ ನೀರು ಕೊಡಿ, ಹಾಗಾಗಿ ನೀರನ್ನು ತುಂಬ ಜಾಸ್ತಿನೂ ಕೂಡ ಕೊಡೋದು ಒಳ್ಳೇದಲ್ಲ. ನೀರಿನ ಒಂದು ತೇವಾಂಶ ನೋಡಿಕೊಂಡು ವಾರದಲ್ಲಿ 1-2-3 ಸಲ ನಾವು ನೀರನ್ನ ಕೊಡ್ಕೋಬಹುದು. ನೆಕ್ಸ್ಟ್ ಬರುವುದು ನಮಗೇನಪ್ಪ ಅಂದ್ರೆ ಕಳೆಗಳ ಒಂದು ನಿರ್ವಹಣೆ. ಬೆಳೆಗಳೆಲ್ಲ ಬಂದ ತಕ್ಷಣ ಕಳೆಗಳು ಯಾವತ್ತು ಬಂದೇ ಬರ್ತವೆ. ಕಳೆಗಳು ನಿರ್ವಹಣೆ ನಮಗೆ ಸಸಿ ಮಾಡೋ ಟೈಮ್ಗೂ ಇದ್ದೇ ಇರ್ತವೆ, ಮತ್ತೆ ಮುಖ್ಯ ಭೂಮಿಯಲ್ಲೂ ಕೂಡ ಸಸಿಗಳ ಕಳೆಗಳ ಪ್ರಮಾಣ ಇದ್ದೇ ಇರ್ತದೆ. ಸಸಿ ಮಡಿ ಮಾಡೋ ಟೈಮಿಗೆ ಕಳೆಗಳು ಬಂದರೂ ಅಲ್ಲಿನೂ ಕೂಡ ನಾವು ಒಂದಿಷ್ಟು ಕೈಯಿಂದ ತೆಗೆಯಕ್ಕೆ ಪ್ರಯತ್ನ ಮಾಡಬಹುದು, ಬಟ್ ಆಗೋದಿಲ್ಲ ಯಾಕಂದ್ರೆ ಸಸಿಗಳು ಭಾಳ ಹತ್ತಿರ ಇರ್ತವೆ. ಕೆಲವೊಂದು ಈ ಔಷಧಿಗಳು ಸಿಗ್ತವೆ, ಕಳೆನಾಶಕ ಔಷಧಿ ಸಿಗ್ತವೆ, ಅದನ್ನು ನಾವು ಅಲ್ಲಿ ಸ್ಪ್ರೇ ಮಾಡ್ಕೋಬಹುದು. ಅದರಲ್ಲಿ ಹೇಳಬೇಕಂದ್ರೆ ನಮಗೆ ಆಕ್ಸಿ ಗೋಲ್ಡ್ ಅಥವಾ ಆಕ್ಸಿ ಫ್ಲೋರೋಫಿನ್ ಅಂತ ಹೇಳ್ತೀವಿ, ಸರಿ ಸುಮಾರು 1 ml/L ನೀರಿದಾಗ ಅದನ್ನು ಸಸಿ ಮಡಿಗಳಲ್ಲಿ ಹಾಕಿದ್ರಿಂದ ಸಸಿಗಳು ಕಳೆಗಳ ಪ್ರಮಾಣ ಕಡಿಮೆ ಆಗ್ತದೆ. ಹಾಗೆಯೇ ಭೂಮಿ ನಾಟಿ ಮಾಡೋ ಟೈಮಿಗೂ ನಾವು ನಾಟಿ ಮಾಡೋಕ್ಕಿಂತ ಮುಂಚೆ ಇದನ್ನು ಸ್ಪ್ರೇ ಮಾಡಬೇಕಾಗ್ತದೆ, ಏನು ಕಳೆನಾಶಕ. ಇದು ಎಲ್ಲ ಪ್ರೀ ಎಮರ್ಜೆಂಟ್ ಅಂದರೆ ನಾವು ಅದು ಸಸಿಗಳ ಕಳೆನಾಶಕ ಕಳೆಗಳು ಹುಟ್ಟೋಕ್ಕಿಂತ ಮುಂಚೆ ಸ್ಪ್ರೇ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಈ ಆಕ್ಸಿ ಗೋಲ್ಡ್ ಅಂತ ಹೇಳ್ತೀವಿ ಟ್ರೇಡ್ ನೇಮು, ಅಥವಾ ಆಕ್ಸಿ ಫ್ಲೋರೋಫೆನ್ ಅಂತ ಕೆಮಿಕಲ್ ನೇಮ್ ಇದೆ, ಅದನ್ನು ನಾವು 1.5 ml/L 2 ml/L ಭೂಮಿಯಲ್ಲಿ ಸ್ವಲ್ಪ ತೇವಾಂಶ ಇರಬೇಕು, ನೀರಿನ ತೇವಾಂಶ ಇದ್ದುಕೊಂಡೇ ಹೊಡಿಬೇಕು. ಅದನ್ನು ಒಣ ಭೂಮಿಯಲ್ಲಿ ಹೊಡೆಯಕ್ಕೆ ಹೋಗಬೇಡ್ರಿ, ನೀರಿನ ಒಂದು ಸ್ವಲ್ಪ ಅಂಶ ಇರಬೇಕು ಭೂಮಿಯಲ್ಲಿ, ಅಂಥ ಟೈಮಲ್ಲಿ ಮಾತ್ರ ಇದನ್ನು ಸ್ಪ್ರೇ ಮಾಡ್ಬೋದು. ಅಂದರೆ ನೀವು ನಾಟಿ ಮಾಡಿ 1-2 ದಿನದಲ್ಲಿ ಬೇಕಾದ್ರೆ ಇದನ್ನು ನಾವು ಸ್ಪ್ರೇ ಮಾಡ್ಬೋದು, ಏನು ಸಮಸ್ಯೆ ಆಗೋದಿಲ್ಲ. ಅದು ಈ ಸಿಗಲಿಲ್ಲಪ್ಪ ಅಂದರೆ ಪೆಂಡಿ ಮೆತ್ಲಿನ್ ಸಿಗ್ತದೆ, ಪೆಂಡಿ ಮೆತ್ಲಿನ 30 EC ಬರ್ತದೆ ಒಂದು, ಅದು ಕೂಡ 1.5 ml/L ಹಾಕಿಕೊಂಡು ನಾವು ನಾಟಿ ಮಾಡಿದ ಮೇಲೆ ಸ್ಪ್ರೇ ಮಾಡ್ಕೋಬಹುದು. ಇದು ಸ್ಪ್ರೇ ಮಾಡೋದ್ರಿಂದ ಕನಿಷ್ಠ ನಮಗೆ 40-50 ದಿನಗಳವರೆಗೆ ಯಾವುದೇ ಕಳೆಗಳು ನಮಗೆ ಕಾಣೋದಿಲ್ಲ. ಯಾವಾಗ ಮತ್ತೆ ಕಳೆಗಳು ಬಂದಾಕರೆ ಆವಾಗ 1-2 ಕೈ ಕಸ ತೆಗೆಯೋದ್ರಿಂದ ಕಳೆಗಳ ಪ್ರಮಾಣ ನಾವು ಈ ಬೆಳೆಗಳಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೋದು. ಇದರ ಜೊತೆಗೆ ಒಂದಿಷ್ಟು ಸಸ್ಯ ಪ್ರಚೋದಕಗಳು ನಾವು ಬಳಕೆ ಮಾಡ್ಕೊಳ್ಳೋದ್ರಿಂದ ಇಳುವರಿ ಜಾಸ್ತಿ ಆಗ್ತದೆ. ಸಸ್ಯ ಪ್ರಚೋದಕ ಅಂದ್ರೆ ಈಗ ಮಿರಾಕ್ಯುಲಾನ್ ಅಂತ ಒಂದು ಸಸ್ಯ ಪ್ರಚೋದಕ ಬರ್ತದೆ. ಈ ಮಿರಾಕ್ಯುಲಾನ್ ನಾವು 1-2 ml/L ಅಂದ್ ಲೆಕ್ಕದಂಗೆ ನೀವು ನಾಟಿ ಮಾಡಿದ 50 ದಿನಗಳ ನಂತರ ಇದನ್ನು ಸ್ಪ್ರೇ ಮಾಡೋದ್ರಿಂದ 8-10% ಅಷ್ಟು ಇಳುವರಿ ಕೂಡ ಇದು ಜಾಸ್ತಿ ಮಾಡಿದ ಒಂದು ಸಂಶೋಧನೆಯಿಂದ ಕಂಡು ಬಂದೈತಿ. ಇದರ ಜೊತೆಗೆ ಒಂದಿಷ್ಟು ನಾವು ಮೈಕ್ರೋ ನ್ಯೂಟ್ರಿಯಂಟ್ ಅಂತ ಹೇಳ್ತೀವಿ. ಸೊ ಆ ಮೈಕ್ರೋ ನ್ಯೂಟ್ರಿಯಂಟ್ ಮಿಕ್ಸ್ನ ಕೂಡ ನಾವು 1-2 ಸಲ ನಾವು ಸ್ಪ್ರೇ ತಗೋಬೇಕಾಗ್ತದೆ. 1-30 ದಿನ, 1-60 ದಿನ ಆದಮೇಲೆ 4-5 ml/L ನಿಮ್ಮ ರೆಕಮೆಂಡೇಶನ್ ಬೇಸಿಸ್ ಮೇಲೆ 40 ದಿನಕ್ಕೊಂದ್ಸಲ, 60 ದಿನಕ್ಕೊಂದ್ಸಲ ಈ ಮೈಕ್ರೋ ನ್ಯೂಟ್ರಿಯಂಟ್ ಮಿಕ್ಸ್ನ ಸ್ಪ್ರೇ ಮಾಡೋದ್ರಿಂದ 15% ಇಳುವರಿ ಜಾಸ್ತಿ ಆಗ್ತದೆ. ಜೊತೆಗೆ ಬೋರಾಕ್ಸ್ 10 kg ಪ್ರತಿ ಹೆಕ್ಟರ್ ಲೆಕ್ಕದಂತೆ ಹಾಕೋದ್ರಿಂದ ಒಂದು ಗಡ್ಡೆಗಳ ಪ್ರಮಾಣ ಸೈಜು ಮತ್ತು ಕ್ವಾಲಿಟಿ ಕೂಡ ಇಂಪ್ರೂವ್ ಆಗ್ತದೆ. ಆಮೇಲೆ ಇನ್ನೊಂದು ಮುಖ್ಯ ಒಂದು ಸಸ್ಯ ಪ್ರಚೋದಕಪ್ಪ ಅಂದರೆ ಈ ಸೈಕೋಸೆಲ್ ಅಂತ ಬರ್ತದೆ. ಹೆಚ್ಚು ಕಮ್ಮಿ ನಮಗೆ ರೈತರಿಗೆ ಈ ಗಡ್ಡೆ ಕಟಾವು ಮಾಡಿ ಹೆಚ್ಚು ದಿನ ಇಳಕ್ಕೆ ಬರಲ್ಲ, ಅಲ್ಲಿ ಮೊಳಕೆ ಬರುವ ಪ್ರಮಾಣ ಜಾಸ್ತಿ ಆಗ್ತದೆ. ಆ ಮೊಳಕೆ ಬರುವ ಪ್ರಮಾಣ ಕಡಿಮೆ ಮಾಡಕ್ಕೆ ನಾವು ಸೈಕೋಸಿಲಿನ್ ಒಂದು ಔಷಧಿಯನ್ನು ನಾವು ಶಿಫಾರಸು ಮಾಡಿದ್ದೀವಿ. ಅದು ಒಂದು ಕನಿಷ್ಠ 1.2 ml ಸೈಕೋಸಿಲಿನ್ ಪ್ರತಿ ಲೀಟರ್ ಜೊತೆಗೆ 1.1 gram ಅಷ್ಟು ಕಾರ್ಬನ್ ಡೈಜಿನ್ ಮಿಕ್ಸ್ ಮಾಡಿ ಒಂದು 30 ದಿನ ನಾವು ಏನು ಕಟಾವು ಮಾಡಬೇಕಂತೀವಲ್ಲ, ಕಟಾವು ಮಾಡೋಕ್ಕಿಂತ ಒಂದು 30 ದಿನ ಮುಂಚೆ ಇದನ್ನು ಸ್ಪ್ರೇ ಮಾಡೋದ್ರಿಂದ ನಾವು ಗಡ್ಡೆಗಳನ್ನು ಕಟಾವು ಮಾಡಿದ ಮೇಲೆ ಅದರಲ್ಲಿ ಮೊಳಕೆ ಬರುವ ಪ್ರಮಾಣವನ್ನು ಇದು ಕಡಿಮೆ ಮಾಡ್ತದೆ. ಅಂದರೆ ನಾವು ಹೆಚ್ಚಿನ ದಿನಗಳವರೆಗೂ ನಾವು ಗಡ್ಡೆಗಳನ್ನು ಶೇಖರಣೆ ಮಾಡೋಕ್ಕೆ ಇದು ಉಪಯುಕ್ತ ಆಗ್ತದೆ. ಇಷ್ಟ ಆದಮೇಲೆ ನಮಗೆ ಮುಖ್ಯ ನೆಕ್ಸ್ಟ್ ಬರೋದೇನಪ್ಪ ಅಂದ್ರೆ ಕಟಾವು ಮಾಡೋದು. ಸೊ ಸರಿ ಸುಮಾರು ದಿನಗಳ ಲೆಕ್ಕದಲ್ಲಿ ಕೆಲವೊಂದು ತಳಿಗಳು 100 ರಿಂದ 110 ದಿನಕ್ಕೆ ಕಟಾವು ಬರ್ತಾವೆ, ಕೆಲವೊಂದು 140 ದಿನ ಕಟಾವು ಬರ್ತಾವೆ. ಈ ಮಳೆಗಾಲದಲ್ಲಿ ಹೆಚ್ಚು ಕಮ್ಮಿ ನಮಗೆ ಅದು ಎಲೆಗಳು ಒಣಗೋದು ಕಾಣಿಸೋದಿಲ್ಲ. ಹಾಗಾಗಿ ಕಟಾವು ಮಾಡೋಕ್ಕಿಂತ ಮುಂಚೆ ಡ್ರಮ್ ಅನ್ನು ತಗೊಂಡು ಅದರ ಮೇಲೆ ನಾವು ಸುತ್ತಿಸಬೇಕಾದ್ರೆ ಗಿಡಗಳನ್ನು ಮುರಿಬೇಕು ಡ್ರಮ್ಮಿಂದ. ಸೊ ಅದೇನಾಗ್ತದೆ ಮುರಿಯೋದ್ರಿಂದ ಎಲ್ಲ ಏನು ಎಲೆಗಳಲ್ಲಿ ಒಂದು ಏನು ಎನರ್ಜಿ ಇರ್ತಲ್ಲ ಅಥವಾ ಅದಕ್ಕೆ ಏನು ಬೇಕಾಗುವಂಥ ಅಂಶ ಇರ್ತಲ್ಲ ಅದು ಪೂರ್ತಿ ಗಡ್ಡೆಗೆ ಹೋಗಿ ಗಡ್ಡೆಗಳ ಸೈಜ್ ಬಲಿತಾವೆ. ಇದು ಜನರಲ್ಲಿ ನಮಗೆ ಮುಂಗಾರಲ್ಲಿ ಕಾಣ್ತದೆ. ಇನ್ನು ಹಿಂಗಾರು ಬೆಳೆದು ಬಂದಾಗ್ರೆ ಅಲ್ಲಿ ನಮಗೆ ಎಲೆಗಳು ಒಂದು 70-80% ಎಲೆಗಳು ಒಣಗಾಗ ಸ್ಟಾರ್ಟ್ ಆಗ್ತಲ್ಲ, ಆವಾಗ ನಾವು ನೀರು ಕೊಡೋದನ್ನ ಬಿಟ್ಟುಬಿಟ್ಟು 15 ದಿನ ಆದಮೇಲೆ ಕಟಾವನ್ನು ಮಾಡ್ಕೋಬಹುದು. ಇಳುವರಿ ಬಂದ್ಬಿಟ್ಟು ನಮಗೆ ತಳಿಗಳ ಬೇಸಿಸ್ ಮೇಲೆ 25-30 ಟನ್ಗಳಷ್ಟು ಇಳುವರಿ, ಕೆಲವೊಂದು ರೈತರು 1 ಎಕರೆಗೆ 40 ಟನ್ನಷ್ಟು ತೆಗೆದಿದ್ದ ಉದಾಹರಣೆಗಳಿದ್ದಾವೆ. ಇದ್ರ ಜೊತೆಗೆ ಒಂದಿಷ್ಟು ರೋಗ ಮತ್ತು ಕೀಟಗಳು ಬರ್ತವೆ. ರೋಗಗಳಿಗೆ ಈ ನಮ್ಮ ಆಗಲೇ ಹೇಳಿದ ಕಾರ್ಬನ್ ಡೈಸಿಯಮ್ ಅಂತಿದೆ. ಇಲ್ಲಿ ಮುಖ್ಯವಾಗಿ ಬರೋ ರೋಗ ಅಂದ್ರೆ ಇದೊಂದು ನೇರಳೆ ಬಣ್ಣದ ಪರ್ಪಲ್ ಬ್ಲಾಚ್ ಅಂತ ರೋಗ ಬರ್ತದೆ. ಅದು ಬಿಟ್ಟರೆ ಕೀಟಗಳ ಬಾಧೆ ತುಂಬಾ ಜಾಸ್ತಿ ಇದರಲ್ಲಿ, ಅದರಲ್ಲಿ ಥ್ರಿಪ್ಸು ಮತ್ತು ಮೈಟ್ಸು. ಹಾವು ಬಂದಾಕರ ಸ್ವಲ್ಪ ಈ ಪೆಪ್ರೋನಿಲ್ಲು 1 ml ಪ್ರತಿ ಲೀಟರ್ದಂಗೆ, ಆಮೇಲೆ ಪ್ರೊಫಿನೋಫಾಸು 1 ml ಪ್ರತಿ ಲೀಟರ್ದಂಗೆ ಸ್ಪ್ರೇ ಮಾಡಿಕೊಂಡು ನಾವು ಈ ರೋಗ ಮತ್ತು ಕೀಟಗಳ ಬಾಧೆಯನ್ನು ನಾವು ತಡ್ಕೋಬಹುದು. ಈ ಬೆಳೆ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಯಾಕೆ ಎಲ್ಲವೂ ಇಲ್ಲಿ ಹೇಳೋಕ್ಕಾಗೋದಿಲ್ಲ, ಕೆಲವೊಂದು ಮಾಹಿತಿಗಳನ್ನು ಅಷ್ಟು ಮುಖ್ಯವಾದ ಮಾಹಿತಿಗಳನ್ನು ತಿಳಿಸುತ್ತೆ. ಇದಕ್ಕಿಂತ ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕಾದಲ್ಲಿ ನನ್ನ ಒಂದು ಮೊಬೈಲ್ ನಂಬರ್ 7829030702 ಈ ನಂಬರ್ಗೆ ನೀವು ಫೋನ್ ಮಾಡಿ ನಿಮಗೆ ಏನು ಬೇಕಾದ ಮಾಹಿತಿಯನ್ನು ನಮ್ಮಿಂದ ಪಡೆಯಬಹುದು. ಧನ್ಯವಾದಗಳು. ಇದುವರೆಗೆ ಈರುಳ್ಳಿ ಬೆಳೆ ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ತರಕಾರಿ ವಿಜ್ಞಾನ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ವಿಜಯಕುಮಾರ್ ರಾಠೋಡ್ ಅವರಿಂದ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಜಯಕುಮಾರ್ ರಾಥೋಡ್ ಅವರೊಂದಿಗೆ ಮಾಹಿತಿ ಕೇಳುತ್ತಿದ್ದೀರಿ. ಇನ್ನು ಕೊಲ್ಹಾಪುರದ ಪರಪ್ಪ ಸಂಗಪ್ಪ ಗಣಿ ಮತ್ತು ಸಂಗಡಿಗರಿಂದ ಹಂತಿ ಪದಗಳು. ಕಾಮಣ್ಣನ ಬೂದಿಯಾಗ ತೆಂಗಿನ ಗಿಡ ಹುಟ್ಟಿ ಟ್ವಂಗಿ ಟ್ವಂಗಿ ಅಲ್ಲ ಎಳಿಗ. ಕಾಮಣ್ಣನ ಬೂದಿಯಾಗ ತೆಂಗಿನ ಗಿಡ ಹುಟ್ಟಿ ಟ್ವಂಗಿ ಟ್ವಂಗಿ ಅಲ್ಲ ಎಳಿಗಾಯೋ. ಟ್ವಂಗಿ ಟ್ವಂಗಿ ಅಲ್ಲ ಎಳಿಗಾಯಿ ಭೀಮಣ್ಣ ಬಿಲ್ಲಿ ಒಗದಾಣ ಬಿಳಿಗಾಯೋ. ಕಾಮಣ್ಣನ ಬೂದಿಯಾಗ ತೆಂಗಿನ ಗಿಡ ಹುಟ್ಟಿ ಟ್ವಂಗಿ ಟ್ವಂಗಿ ಅಲ್ಲ ಎಳಿಗಾಯೋ. ಟ್ವಂಗಿ ಟ್ವಂಗಿ ಅಲ್ಲ ಎಳಿಗಾಯಿ ಭೀಮಣ್ಣ ಬಿಲ್ಲಿ ಒಗದಾಣ ಬಿಳಿಗಾಯೋ. ಕಾಮ ಕಲ್ಲಿಗೆ ಸೋತ ಭೀಮ ಬಿಲ್ಲಿಗೆ ಸೋತ ರಾವಣ ಸೋತ ರಣದಾಗೋ. ರಾವಣ ಸೋತ ರಣದ ಧರ್ಮ ರಾಜ ದ್ರೌಪದಿ ಸೋತ ಪಗಡ್ಯಾಗೋ. ಕಾಮ ಕಲ್ಲಿಗೆ ಸೋತ ಭೀಮ ಬಿಲ್ಲಿಗೆ ಸೋತ ರಾವಣ ಸೋತ ರಣದಾಗೋ. ರಾವಣ ಸೋತ ರಣದ ಧರ್ಮ ರಾಜ ದ್ರೌಪದಿನ ಸೋತ ಪಗಡ್ಯಾಗೋ. ಹಳ್ಳದ ದಂಡಿಲೆ ಹಾಲ ನವಣಿಯ ಬಿತ್ತಿ ಹಾಲ ತುಂಬು ತಲೆ ಗಿಳಿ ಮೈದ. ಹಾಲ ತುಂಬು ತಲೆ ಗಿಳಿ ಮೇದ ಸಿಂಹ ವೈದೋ ಹಲ್ಲಾದ ದಂಡಿಲೆ ಹಾಲನವನಿಯ ಬೀತಿ ಹಾಲ ತುಂಬುತ್ತಲೆ ಗಿಲಿಮೇದೋ ಹಾಲ ತುಂಬುತ್ತಲೆ ಗಿಲಿಮೇದ ಕಾಮನನ ಮಾನ ತುಂಬುತ್ತಲೆ ಸಿಂಹ ವೈದೋ ಹಾಡ ಬಲ್ಲವರಂತ ನಾಡಿಂದ ಕರ ಸೇವಾ ಹಾಡೋಣನ ಗೆಳೆಯ ದಣಿ ತಗದು ಹಾಡೋಣನ ಗೆಳೆಯ ದಣಿ ತಗದ ಹಾಡಿದರ ಜೋಡಕ್ಕಿನ್ನೋರೆ ನೋಡದಂಗೋ ಹಾಡ ಬಲ್ಲವನಂತ ನಾಡಿಂದ ಕರ ಸೇವಾ ಹಾಡೋಣನ ಗೆಳೆಯ ದಣಿ ತಗದು ಹಾಡೋ ನನ ಗೆಳೆಯ ದನಿ ತಗದ ಹಾಡಿದರ ಜೋಡ ಕಿನ್ನೂರಿ ನುಡದಂಗೋ ಹಾಡ ಹಾಡಂದರ ನಾವೇನ ಹಾಡಲೋ ಹಾಡ ನಮ್ಮಲ್ಲೆ ಹಾಗೆ ಹಾಕೋ ಹಾಡ ನಮ್ಮಲ್ಲೆ ಹಾಗೆ ಹಾಕಿ ನನ ಗೆಳೆಯ ಹಳಿ ಮಾಪ ತಂದ ಅಳಕೋರೋ ಚಂದ ಕುದರಿಗಿ ತಡಿ ಚಂದ ಕಮನ್ನ ಚಂದ ಸದರಿಗ ಕಮನ್ನ ಚಂದ ಸದರಿಗಿ ಕಾಮನ್ನ ಬಗಲಾಗ ಚಂದ ರತಿದೇವ ಹಾಲಿಗಂಬರಿ ಚಂದ ಕುದರಿಗಿ ತಡಿ ಚಂದ ಕಮನ್ನ ಚಂದ ಸದರಿಗ ಕಾಮಣ್ಣ ಚಂದ ಸದರಿಗಿ ಕಾಮಣ್ಣ ಬಗಲಗ ಚಂದ ರತಿದೇವೋ ಗಿಡದಾಗ ಗಿಡ ಚಂದ ಮಾವಿನ ಮರ ಚಂದ ಹಕ್ಕಿ ಪಕ್ಷಾಗ ಗಿಳಿ ಚಂದ ಹಕ್ಕಿ ಪಕ್ಷಾಗ ಗಿಳಿ ಚಂದ ಮ್ಯಾಲಿರುವ ಚಿಕ್ಕಾಗ ಚಂದ ಚಂದರಾಮೋ ಗಿಡದಾಗ ಗಿಡ ಚಂದ ಮಾವಿನ ಮರ ಚಂದ ಹಕ್ಕಿ ಪಕ್ಷಾಗ ಗಿಳಿ ಚಂದ ಹಕ್ಕಿ ಪಕ್ಷಾಗ ಗಿಳಿ ಚಂದ ಮ್ಯಾಲಿರುವ ಚಿಕ್ಕಾಗ ಚಂದ ಚಂದರಾಮೋ ಬಂಗಾರ ಬಳಿ ಮುಂದ ಬಿಂದಲಿದ್ದರ ಚಂದ ಕಂದವ್ವ ಚಂದ ಬಗಲಾಗೋ ಕಂದವ್ವ ಚಂದ ಬಗಲಾಗ ಬಬಲಾರಿ ಸದಶಿವ ಚಂದ ಮಠದಾಗೋ ಬಂಗಾರ ಬಳಿ ಮುಂದ ಬಿಂದುಲಿದ್ದರ ಚಂದ ಕಂದವ್ವ ಚಂದ ಬಗಲಾಗೋ ಕಂದವ್ವ ಚಂದ ಬಗಲಾಗ ಬಬಲಾದಿ ಮಠದಾಗ ಚಂದ ಸದಶಿವ ಬಿದರಿ ಬಬಲಾದಿ ಮುಂದ ಇದರಿ ಗಾಯವನ್ಯಾರೋ ಮದರಿ ರುಂಬಲದ ಸದಶಿವ ಮದರಿ ರು ಕರಿಗೊಮ್ಮಿ ಹಾರೇವೋ ಬಿದರಿ ಬಬಲದಿ ನಲುವ ಎದುರು ಹಾಯವನಾರೋ ಮದರಿ ರುಂಬಲದ ಸದಸಿವ ಮದರಿ ರುಂಬಲದ ಸದಸಿವ ನಿದರಿಗೆ ಶಿವರಾತ್ರಿ ಒಮ್ಮಿ ಹಾರೇನೋ ಕಾಕಂಡಿಕಿ ಕರಿ ಚಂದ ಮಮದ ಪುರ ಕರಿ ಚಂದ ಹೊನ್ನ ಕ್ವಾಲರದ ಹೊಳಿ ಚಂದ ಹೊನ್ನ ಕ್ವಾಲರದ ಹೊಳಿ ಚಂದ ದಿಗಂಬರಪ್ಪನ ಹಾಲೋ ಕಳಿ ಚಂದ ಹಳದಾಗೋ ಕಾಕಂಡಿಕಿ ಕರಿ ಚಂದ ಮಮದ ಪುರ ಕರಿ ಚಂದ ಹೊನ್ನ ಕ್ವಾಲರದ ಹೊಳಿ ಚಂದ ಹೊನ್ನ ಕೋಲರದ ಹೊಳಿ ಚಂದ ದಿಗಂಬರಪ್ಪನ ಹಾಲೋ ಕಳಿ ಚಂದ ಹಳದಾಗೋ ಬಾಡಿಗೆ ಬಳ್ಳೂರ ತೀಡಿ ಮಾಡಿದ ಸ್ವಂದ ಹಾಲ ಹಂಗರಗಿ ಕೊರತಿಯ ಹಾಲ